ಇದರ ವಿಶೇಷತೆ ಕುರಿತು ಮಾಹಿತಿಯನ್ನ ಹೇಳೋದಾದ್ರೆ, ಈ ತಳಿಯು ಮಜ್ಜಿಗೆ ರೋಗಕ್ಕೆ ತಡೆದುಕೊಳ್ಳುವ ಶಕ್ತಿ ಹೊಂದಿರುತ್ತದೆ. ಕಾಯಿಗಳು ಉದ್ದವಾಗಿರುತ್ತವೆ ಮತ್ತು ಕಾಳು ದಪ್ಪವಾಗಿದ್ದು ಮಿಂಚು ಹಸಿರಿನ ಬಣ್ಣ ಹೊಂದಿರುತ್ತದೆ. ಈ ತಳಿಯನ್ನ ಯಂತ್ರದಿಂದ ಕಟಾವು ಮಾಡಲು ಸೂಕ್ತವಾಗಿದೆ. ಇನ್ನು ಹೆಸರಿನಲ್ಲಿ ಇನ್ನೊಂದು ತಳಿ TRCRM 147, ಮಾಗುವ ಅವಧಿ 65-67 ದಿನಗಳಾಗಿರ್ತವೆ. ವಲಯ 1 ಮತ್ತು 2 ಈ ತಳಿಯನ್ನ ಶಿಫಾರಸು ಮಾಡಲಾಗಿದ್ದು, ಗಿಡದ ಎತ್ತರ 40-55 ಸೆಂಟಿಮೀಟರ್ ಎತ್ತರವಾಗಿರುತ್ತದೆ. ಪ್ರತಿ ಹೆಕ್ಟರ್ಗೆ ಇದರ ಇಳುವರಿ 7-8 ಕ್ವಿಂಟಲ್ ಇದ್ದು, ಈ ತಳಿ ಹಳದಿ ನಂಜು ರೋಗಕ್ಕೆ ನಿರೋಧಕ ಶಕ್ತಿ ಹೊಂದಿರುತ್ತದೆ. ಬೇಸಿಗೆ ಹಂಗಾಮಿಗೆ ಈ ತಳಿಯನ್ನ ಬೆಳೆಯಬಹುದು. ಇನ್ನು ತೊಗರಿ ಬೆಳೆಗೆ ಸಂಬಂಧಿಸಿದಂತೆ ಕೃಷಿ ವಿಶ್ವವಿದ್ಯಾಲಯ ಅನೇಕ ತಳಿಗಳನ್ನು ಬಿಡುಗಡೆಗೊಳಿಸಿದ್ದು, ಅದರಲ್ಲಿ ತೊಗರಿ TS3R ಎನ್ನುವ ತಳಿಯು ಮಾಗುವ ಅವಧಿ 150-165 ದಿನಗಳು, ವಲಯ 1, 2 ಮತ್ತು 3 ಶಿಫಾರಸು ಮಾಡಲಾಗಿದೆ. ಗಿಡದ ಎತ್ತರ 130-160 ಸೆಂಟಿಮೀಟರ್ ಇದ್ದು, ಇಳುವರಿ ಪ್ರತಿ ಹೆಕ್ಟೇರ್ಗೆ 15-16 ಕ್ವಿಂಟಲ್ ಇರುತ್ತದೆ. ಈ ತಳಿಯ ವಿಶೇಷತೆ ಅಂತ ಹೇಳಿದ್ರೆ, ನೆಟೆ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ. ಮಧ್ಯಮದಿಂದ ಆಳವಾದ ಕಪ್ಪು ಭೂಮಿಗೆ ಸೂಕ್ತವಾದ ತಳಿ ಇದಾಗಿದೆ. ಇನ್ನು ಹೂವಿನ ದಳಗಳ ಮೇಲೆ ನೇರಳೆ ಬಣ್ಣ ಇರುತ್ತದೆ. ಇನ್ನು ಇನ್ನೊಂದು ತಳಿ ಅಂತ ಹೇಳಿದ್ರೆ ತೊಗರಿ GRG 811 ಅನ್ನುವಂಥದ್ದು. ಇದರ ಮಾಗುವ ಅವಧಿ 160-165 ದಿನಗಳು, ವಲಯ 1 ಮತ್ತು 2 ಶಿಫಾರಸು ಮಾಡಲಾಗಿದೆ. ಗಿಡದ ಎತ್ತರ 150-175 ಸೆಂಟಿಮೀಟರ್ ಇರುತ್ತದೆ. ಪ್ರತಿ ಹೆಕ್ಟೇರ್ಗೆ 15-16 ಕ್ವಿಂಟಲ್ ಇಳುವರಿಯನ್ನು ಇದು ಕೊಡುತ್ತದೆ. ಇನ್ನು ಇದರ ವಿಶೇಷತೆ ಅಂತ ಹೇಳಿದ್ರೆ, ಆಳವಾದ ಕಪ್ಪು ಭೂಮಿಗೆ ಸೂಕ್ತವಾದ ತಳಿ ಅಂತ ಹೇಳಬಹುದು. ನೆಟೆ ಮತ್ತು ಗೊಡ್ಡು ರೋಗವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತದೆ. ಇನ್ನೂ ಒಂದು ತಳಿ ಅಂತ ಹೇಳಿದ್ರೆ ತೊಗರಿ GRG 152 ಭೀಮ. ಇದರ ಮಾಗುವ ಅವಧಿ 165 ದಿನಗಳು, ವಲಯ 1, 2 ಮತ್ತು 3 ಶಿಫಾರಸು ಮಾಡಲಾಗಿದೆ. ಗಿಡದ ಎತ್ತರ 152-175 ಸೆಂಟಿಮೀಟರ್ ಇರುತ್ತದೆ. ಇನ್ನು ಇಳುವರಿ ಅಂತ ಹೇಳಿದ್ರೆ, ಪ್ರತಿ ಹೆಕ್ಟೇರ್ಗೆ 18-20 ಕ್ವಿಂಟಲ್ ಇಳುವರಿಯನ್ನು ಕೊಡುತ್ತದೆ. ಇದರ ವಿಶೇಷತೆ ಅಂತ ಹೇಳಿದ್ರೆ, ಅಧಿಕ ಇಳುವರಿ ಕೊಡುವ ನೆಟೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ಗೊಡ್ಡು ರೋಗ ಸಹಿಷ್ಣುತೆ ತಳಿ ಇದಾಗಿದೆ. ಕಪ್ಪು ಮತ್ತು ಆಳವಾದ ಭೂಮಿಗೆ ಸೂಕ್ತವಾದ ತಳಿ ಅಂತ ಹೇಳಬಹುದು. ಇದು ನೇರಳೆ ಬಣ್ಣದ ಗೆರೆ ಹೊಂದಿರುವ ಬುಡ್ಡೆ. ಇನ್ನೂ ಒಂದು ತಳಿ ಅಂತ ಹೇಳಿದ್ರೆ ತೊಗರಿ BSMR 736. ಇದರ ಮಾಗುವ ಅವಧಿ 180-185 ದಿನಗಳು, ವಲಯ 1 ಮತ್ತು 2 ಶಿಫಾರಸು ಮಾಡಲಾಗಿದೆ. ಗಿಡದ ಎತ್ತರ 185-190 ಸೆಂಟಿಮೀಟರ್ ಇರುತ್ತದೆ. ಪ್ರತಿ ಹೆಕ್ಟೇರ್ಗೆ 18-20 ಕ್ವಿಂಟಲ್ ಇಳುವರಿಯನ್ನು ಇದು ಕೊಡುತ್ತದೆ. ಈ ತಳಿಯ ವಿಶೇಷತೆ ಅಂತ ಹೇಳಿದ್ರೆ, ಅಧಿಕ ಇಳುವರಿ ಕೊಡುವ ಗೊಡ್ಡು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವ ತಳಿ ಇದಾಗಿದ್ದು, ನಾಟಿ ಪದ್ಧತಿಗೆ ಸೂಕ್ತವಾದ ತಳಿ ಅಂತ ಹೇಳಬಹುದು. ಕಾಯಿಗಳು ಹಸಿರು ಬಣ್ಣ ಹೊಂದಿದ್ದು, ಯಾವುದೇ ಪಟ್ಟಿಗಳು ಇರೋದಿಲ್ಲ. ಅದೇ ರೀತಿಯಾಗಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು 5 ಕಡಲೆ ಬೆಳೆಯ ಹೊಸ ತಳಿಗಳನ್ನು ರೈತ ಬಾಂಧವರ ಮಡಲಿಗೆ ಕೊಟ್ಟಿದೆ. ಮುಖ್ಯವಾಗಿ ಸೂಪರ್ ಅಣ್ಣಿಗೇರಿ 1 ಕಡಲೆಯಲ್ಲಿ ಬರುವಂತಹದ್ದು ಸುಧಾರಿತ ತಳಿ. ಮಾಗುವ ಅವಧಿ 90-100 ದಿನಗಳಾಗಿದ್ದು, ಇದನ್ನ ವಲಯ 1, 2 ಮತ್ತು 3 ಶಿಫಾರಸು ಮಾಡಲಾಗಿದೆ. ಇನ್ನು ಗಿಡದ ಎತ್ತರಕ್ಕೆ ಹೇಳೋದಾದ್ರೆ 35-40 ಸೆಂಟಿಮೀಟರ್ ಉದ್ದವಾಗಿರುತ್ತದೆ. ಪ್ರತಿ ಹೆಕ್ಟರ್ಗೆ 20-25 ಕ್ವಿಂಟಲ್ ಇಳುವರಿಯನ್ನ ಪಡ್ಕೋಬಹುದು. ಈ ಸೂಪರ್ ಅಣ್ಣಿಗೇರಿ 1 ವಿಶೇಷತೆ ಕುರಿತು ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದ್ರೆ, ನಟೆ ರೋಗ ನಿರೋಧಕ ಮತ್ತು ಬರ ಸಹಿಷ್ಣುತೆ ಹೊಂದಿರುವ ತಳಿ ಇದಾಗಿರ್ತದೆ. ಇನ್ನೊಂದು GBM 2, ಇದನ್ನು ಕೂಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಿಡುಗಡೆಯನ್ನು ಮಾಡಿದ ತಳಿಯಾಗಿದ್ದು, 100-110 ದಿನಗಳಲ್ಲಿ ಮಾಗ್ತದೆ. ಇದನ್ನ ವಲಯ 1, 2 ಮತ್ತು 3 ಕೂಡ ಶಿಫಾರಸು ಮಾಡಲಾಗಿದೆ. ಈ ಗಿಡದ ಎತ್ತರ 50-55 ಸೆಂಟಿಮೀಟರ್ ಎತ್ತರವಾಗಿರುತ್ತದೆ. ಪ್ರತಿ ಹೆಕ್ಟರ್ಗೆ 15-18 ಕ್ವಿಂಟಲ್ ಇಳುವರಿಯನ್ನ ಪಡ್ಕೋಬಹುದು. GBM 2 ವಿಶೇಷತೆ ಕುರಿತು ಮಾಹಿತಿಯನ್ನ ಹೇಳೋದಾದ್ರೆ, ಪ್ರತಿ ಹೆಕ್ಟರ್ಗೆ 60-75 ಕಿಲೋಗ್ರಾಂ ಬೀಜವನ್ನ ಬಿತ್ತಬೇಕಾಗ್ತದೆ. ಗಿಡದಲ್ಲಿ ಕಾಯಿಗಳ ಮೇಲಿನ ಭಾಗದಲ್ಲಿ ಮಾತ್ರ ಕಾಯಿ ಬಿಡುತ್ತದೆ. ಇದನ್ನ ಯಂತ್ರದಿಂದ ಕಟಾವು ಮಾಡಲು ಸಹಾಯ ಆಗ್ತದೆ. ಇನ್ನೊಂದು ತಳಿ BZD 103, ಮಾಗುವ ಅವಧಿ 95-100 ದಿನಗಳಾಗಿರ್ತವೆ. ಇದನ್ನ ವಲಯ 1 ಮತ್ತು 2 ಶಿಫಾರಸು ಮಾಡಲಾಗಿದೆ. 40-45 ಸೆಂಟಿಮೀಟರ್ ಎತ್ತರವಾಗಿರುತ್ತದೆ. ಇದು ಹೆಕ್ಟರ್ಗೆ 10-12 ಕ್ವಿಂಟಲ್ ಇಳುವರಿ ಕೊಡುತ್ತದೆ. BZD 103 ವಿಶೇಷತೆ ಕುರಿತು ಹೇಳೋದಾದ್ರೆ, ಬೀಜಗಳು ದಪ್ಪವಾಗಿರುತ್ತವೆ. ಹಸಿಯಾಗಿ ತಿನ್ನಲು ಕೂಡ ಇದು ಸೂಕ್ತವಾದ ತಳಿಯಾಗಿದ್ದು, ಬಿತ್ತನೆಗಾಗಿ 75-90 ಕೆಜಿ ಬೀಜವನ್ನು ಹೆಕ್ಟರ್ಗೆ ಉಪಯೋಗಿಸಬೇಕು. ಸರಾಸರಿ 100 ಬೀಜದ ತೂಕ 30-35 ಗ್ರಾಂಗಳು ಇರ್ತವೆ. ಇನ್ನೊಂದು ಸುಧಾರಿತ ತಳಿ ಯಾವುದು ಅಂತಂದ್ರೆ JJ 11, ಮಾಗುವ ಅವಧಿ 95-97 ದಿನಗಳಾಗಿದ್ದು, ಇದನ್ನ ವಲಯ 1, 2 ಮತ್ತು 3 ಶಿಫಾರಸು ಮಾಡಲಾಗ್ತದೆ. ಗಿಡದ ಎತ್ತರ 25-30 ಸೆಂಟಿಮೀಟರ್ ಎತ್ತರವಾಗಿರುತ್ತದೆ. ಪ್ರತಿ ಹೆಕ್ಟರ್ಗೆ 20-25 ಕ್ವಿಂಟಲ್ ಇಳುವರಿಯನ್ನ ಪಡ್ಕೋಬಹುದು. ಇದು ವಿಶೇಷವಾಗಿ ಹೇಳೋದಾದ್ರೆ ಖುಷ್ಕಿ ಜಮೀನಿಗೆ ಇದು ಸೂಕ್ತವಾದ ತಳಿಯಾಗಿದ್ದು ಕಾಯಿಗಳು ದಪ್ಪವಾಗಿರುತ್ತದೆ, ಬೀಜಗಳು ನಸುಕಂದು ಬಣ್ಣವನ್ನ ಹೊಂದಿರ್ತವೆ. ಕಡಲೆಯಲ್ಲಿ ಇನ್ನೊಂದು ಸುಧಾರಿತ ತಳಿ ಮತ್ತೆ ಹೊಸ ತಳಿ ಯಾವುದು ಅಂತಂದ್ರೆ MNK-1, ಇದನ್ನ ಕಾಬೂಲಿ ಅಂತಾನು ಕೂಡ ಕರೀತಾರೆ. ಇದು ಮಾಗುವ ಅವಧಿ 95-100 ದಿನಗಳಾಗಿದ್ದು ವಲಯ 1, 2 ಮತ್ತು 3 ಶಿಫಾರಸು ಮಾಡಲಾಗ್ತಾ ಇದೆ. ಗಿಡದ ಎತ್ತರ 60-70 ಸೆಂಟಿಮೀಟರ್ ಎತ್ತರವಾಗಿದ್ದು ಪ್ರತಿ ಹೆಕ್ಟರ್ಗೆ 12-13 ಕ್ವಿಂಟಲ್ ಇಳುವರಿಯನ್ನ ಪಡ್ಕೋಬಹುದು. ಇದರ ವಿಶೇಷತೆ ಕುರಿತು ಹೇಳೋದಾದ್ರೆ ಬೀಜವು ಹಾಲಿನ ಬಿಳಿ ಬಣ್ಣದಾಗಿರುತ್ತದೆ, ಗಿಡ ನೆಟ್ಟಗೆ ಬೆಳೆಯುವ ಸ್ವಭಾವ ಹೊಂದಿರುತ್ತದೆ, ಪುಸೇರಿಯಂ ಸೊರಗು ರೋಗಕ್ಕೆ ಸಾಧಾರಣವಾದಂತಹ ಸಹಿಷ್ಣುತೆಯನ್ನ ಇದು ಹೊಂದಿದೆ. ಇನ್ನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಇವರು ಅಭಿವೃದ್ಧಿಪಡಿಸಿದ 2 ಉದ್ದಿನ ತಳಿಗಳು ಅಭಿವೃದ್ಧಿಯನ್ನು ಪಡಿಸಲಾಗಿದೆ. ಇದರಲ್ಲಿ ಮೊದಲನೆಯದು ಅಂತ ಹೇಳಿದ್ರೆ ಉದ್ದು TRCRU-22, ಇದರ ಮಾಗುವ ಅವಧಿ 72-75 ದಿನಗಳು, ವಲಯ 1 ಮತ್ತು 2 ಶಿಫಾರಸು ಮಾಡಲಾಗಿದೆ. ಗಿಡದ ಎತ್ತರ 40-45 ಸೆಂಟಿಮೀಟರ್ ಇದ್ದು ಇಳುವರಿ ಪ್ರತಿ ಹೆಕ್ಟೇರ್ಗೆ 8-9 ಕ್ವಿಂಟಲ್ ಇಳುವರಿಯನ್ನು ಕೊಡುತ್ತದೆ. ಇದರ ವಿಶೇಷತೆ ಅಂತ ಹೇಳಿದ್ರೆ ಬೇಸಿಗೆ ಹಂಗಾಮಿಗೆ ಸೂಕ್ತವಾದ ತಳಿ ಅಂತ ಹೇಳಬಹುದು. ಹಳದಿ ನಂಜು ರೋಗಕ್ಕೆ ನಿರೋಧಕ ಶಕ್ತಿಯನ್ನ ಹೊಂದಿರ್ತದೆ. ಇನ್ನು ಎರಡನೆಯ ತಳಿ ಅಂತ ಹೇಳಿದ್ರೆ ಉದ್ದು BDU-12, ಇದರ ಮಾಗುವ ಅವಧಿ 75-78 ದಿನಗಳು, ವಲಯ 1 ಮತ್ತು 2 ಈ ತಳಿಯನ್ನ ಶಿಫಾರಸು ಮಾಡಲಾಗಿದೆ. ಗಿಡದ ಎತ್ತರ 60-65 ಸೆಂಟಿಮೀಟರ್ ಇದ್ದು ಪ್ರತಿ ಹೆಕ್ಟೇರ್ಗೆ 10-12 ಕ್ವಿಂಟಲ್ ಇಳುವರಿಯನ್ನ ಕೊಡುತ್ತದೆ. ಈ ತಳಿಯ ವಿಶೇಷತೆ ಅಂತ ಹೇಳಿದ್ರೆ ಮಜ್ಜಿಗೆ ರೋಗಕ್ಕೆ ತಡೆದುಕೊಳ್ಳುವ ಶಕ್ತಿಯನ್ನು ಹೊಂದಿದೆ, ಮುಂಗಾರು ಹಂಗಾಮಿಗೆ ಸೂಕ್ತವಾಗಿದೆ. ಇನ್ನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಭತ್ತದಲ್ಲೂ ಕೂಡ 2 ಸುಧಾರಿತ ತಳಿಗಳನ್ನ ರೈತ ಬಾಂಧವರಿಗೆ ಬಿಡುಗಡೆ ಮಾಡಿದೆ. ಭತ್ತದಲ್ಲಿ GGV-05-01, ಇದನ್ನ ಗಂಗಾವತಿ ಸೋನಾ ಅಂತ ಹೇಳಿ ಕರೀತಾರೆ. ಮಾಗುವ ಅವಧಿ 135-140 ದಿನಗಳಾಗಿದ್ದು ವಲಯ 3 ಇದನ್ನ ಶಿಫಾರಸು ಮಾಡಲಾಗಿದೆ. ಇನ್ನು ಗಿಡದ ಎತ್ತರ 90-95 ಸೆಂಟಿಮೀಟರ್ ಎತ್ತರವಾಗಿರುತ್ತದೆ. ಪ್ರತಿ ಹೆಕ್ಟರ್ಗೆ 60-70 ಕ್ವಿಂಟಲ್ ಇಳುವರಿಯನ್ನ ಪಡ್ಕೋಬಹುದು. ಈ ಗಂಗಾವತಿ ಸೋನಾದ ವಿಶೇಷತೆ ಕುರಿತು ರೈತ ಬಾಂಧವರಿಗೆ ಮಾಹಿತಿಯನ್ನ ಹೇಳೋದಾದ್ರೆ ಜವಳು ಸವಳು ಭೂಮಿಗೆ ಇದು ಸೂಕ್ತವಾದ ತಳಿಯಾಗಿದ್ದು ಎಲೆ ಕವಚ ಮಚ್ಚೆ ರೋಗ, ದುಂಡಾಣು ಅಂಗಮಾರಿ ರೋಗ, ಬೆಂಕಿ ರೋಗ ಮತ್ತು ಕಂದು ಜಿಗಿ ಹುಳುಗಳಿಗೆ ಸಹಿಷ್ಣುತೆಯನ್ನು ಹೊಂದಿರುವ ತಳಿ ಗಂಗಾವತಿ ಸೋನಾ ಆಗಿದೆ. ಇನ್ನು ಭತ್ತದಲ್ಲಿ ಇನ್ನೊಂದು ತಳಿಯ ಕುರಿತು ಮಾಹಿತಿ, RNR-15-048, ಮಾಗುವ ಅವಧಿ 120-125 ದಿನಗಳು. ಇದನ್ನ ವಲಯ 2 ಮತ್ತು 3 ಮುಂಗಾರು ಹಂಗಾಮಿಗೆ ಇದನ್ನ ಶಿಫಾರಸು ಮಾಡಲಾಗಿದೆ. ಗಿಡದ ಎತ್ತರ 90-100 ಸೆಂಟಿಮೀಟರ್ ಎತ್ತರವಾಗಿದ್ದು ಪ್ರತಿ ಹೆಕ್ಟರ್ಗೆ 60-65 ಕ್ವಿಂಟಲ್ ಇಳುವರಿಯನ್ನ ಪಡ್ಕೋಬಹುದು. RNR-15-048 ಈ ತಳಿಯ ವಿಶೇಷತೆ, ಧಾನ್ಯದ ಗುಣಮಟ್ಟ BPT-5204 ತಳಿಗೆ ಇದು ಸಮವಾಗಿದ್ದು ಅಲ್ಪಾವಧಿ ಬೆಳೆ ಇದಾಗಿದೆ. ಉತ್ಕೃಷ್ಟ ಗುಣಮಟ್ಟದ ಅಕ್ಕಿಯನ್ನ ಇದರಿಂದ ಪಡ್ಕೋಬಹುದು, ಮಧ್ಯಮ ಸಣ್ಣ ಗಾತ್ರದ ಕಾಳಿನ ಇಳುವರಿಯನ್ನ ಪಡ್ಕೋಬಹುದು. ಇನ್ನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಇವರು ಸಜ್ಜೆಯ ಒಂದು ಹೊಸ ತಳಿಯನ್ನ ಬಿಡುಗಡೆಗೊಳಿಸಿದ್ದು ಸಜ್ಜೆ MBP-2. ಈ ಹೊಸ ತಳಿಯು ಮಾಗುವ ಅವಧಿ 80-85 ದಿನಗಳು, ವಲಯ 2 ಈ ತಳಿಯನ್ನ ಶಿಫಾರಸು ಮಾಡಲಾಗಿದ್ದು ಗಿಡದ ಎತ್ತರ 190-205 ಸೆಂಟಿಮೀಟರ್ ಇರುತ್ತದೆ. ಇಳುವರಿ ಪ್ರತಿ ಹೆಕ್ಟೇರ್ಗೆ 35-40 ಕ್ವಿಂಟಲ್ ಇಳುವರಿಯನ್ನ ಕೊಡುತ್ತದೆ. ಈ ಬೆಳೆಯನ್ನ ಸಾಮಾನ್ಯವಾಗಿ ಮಳೆಯಾಶ್ರಿತ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಬೆಳೆಯಬಹುದು. ಮಧ್ಯಮ ಆಳದ ಕಪ್ಪು ಹಾಗೂ ಮರಳು ಮಿಶ್ರಿತ ಕೆಂಪು ಭೂಮಿ, ಮುಂಗಾರು ಹಂಗಾಮಿನಲ್ಲಿ ಬೆಳೆಯಬಹುದು. ಈ ತಳಿಯ ತೆನೆಗಳು ಉದ್ದವಾಗಿ ಹಾಗೂ ಗಟ್ಟಿಯಾಗಿರುತ್ತವೆ ಮತ್ತು ಕಾಳುಗಳು ತಿಳಿ ಹಳದಿ ಬಣ್ಣದ್ದಾಗಿದ್ದು ಉತ್ತಮ ಗುಣಮಟ್ಟದ ರೊಟ್ಟಿಗಳನ್ನು ಪಡೆಯಬಹುದು. ಈ ತಳಿಯು ಹೆಚ್ಚಿನ ಕಬ್ಬಿಣಾಂಶ ಮತ್ತು ಸತುವನ್ನು ಹೊಂದಿರುತ್ತದೆ. ಇನ್ನು ಜೋಳದಲ್ಲೂ ಕೂಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಒಟ್ಟು 3 ತಳಿಗಳನ್ನು ರೈತ ಬಾಂಧವರಿಗೆ ನೀಡಿದೆ. ಮೊದಲನೇದಾಗಿ GS-23, ಈ ತಳಿಯು 110-115 ದಿನಗಳಲ್ಲಿ ಮಾಗ್ತದೆ. ವಲಯ 2 ಮತ್ತು 3 ಈ ತಳಿಯನ್ನ ಶಿಫಾರಸು ಮಾಡಲಾಗಿದೆ. GS-23 ಈ ತಳಿಯ ಎತ್ತರ 210-220 ಸೆಂಟಿಮೀಟರ್ ಎತ್ತರವಾಗಿರುತ್ತದೆ. ಪ್ರತಿ ಹೆಕ್ಟರ್ಗೆ ಖುಷ್ಕಿಯಲ್ಲಿ 13-15 ಕ್ವಿಂಟಲ್ ಇಳುವರಿಯನ್ನು ಪಡ್ಕೋಬಹುದು. ನೀರಾವರಿಯಲ್ಲಿ ಹೆಕ್ಟರ್ಗೆ 25-30 ಕ್ವಿಂಟಲ್ ಇಳುವರಿ ದೊರೆತಿದೆ. GS-23 ಈ ತಳಿಯ ವಿಶೇಷತೆ ಏನು ಅಂತಂದ್ರೆ, ಈ ತಳಿಯು M-35-1 ತಳಿಗಿಂತ 12% ಹೆಚ್ಚಿನ ಇಳುವರಿ ಕೊಡುತ್ತದೆ ಮತ್ತು 1 ವಾರ ಬೇಗನೆ ಕಟಾವಿಗೆ ಬರುತ್ತದೆ. ಗಿಡಗಳು ಆಕರ್ಷಕ ಹಳದಿ ಬಣ್ಣವನ್ನು ಹೊಂದಿರುತ್ತವೆ. ಈ ತಳಿಯು ತುಕ್ಕು ರೋಗಕ್ಕೆ, ಇದ್ದಲು ಮತ್ತು ಕಾಂಡಕೊಳೆ ರೋಗಕ್ಕೆ ಮಧ್ಯಮ ನಿರೋಧಕ ಶಕ್ತಿಯನ್ನು ಹೊಂದಿದೆ. ರೊಟ್ಟಿ ಮತ್ತು ಕಿಚಡಿ ಮಾಡಲು ಈ ತಳಿಯು ಸೂಕ್ತವಾಗಿದ್ದು, ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಅಂಶವು ಈ ತಳಿಯಲ್ಲಿ ಹೆಚ್ಚಾಗಿರುತ್ತದೆ. ರಂಜಕ, ಕ್ಯಾಲ್ಸಿಯಂ, ತಾಮ್ರ, ಮ್ಯಾಗ್ನೀಸಿಯಂ, ಮ್ಯಾಂಗನೀಸ್ ಮತ್ತು ಸತುವಿನ ಅಂಶಗಳು ಈ ತಳಿಯಲ್ಲಿ ಸಹ ಹೆಚ್ಚಾಗಿ ಲಭ್ಯವಾಗ್ತವೆ. ಇನ್ನೊಂದು ಜೋಳದಲ್ಲಿ ಇನ್ನೊಂದು ತಳಿ TRGP-1-5. ಈ ತಳಿಯು ಒಂದು ವಿಶೇಷವಾಗಿ ಹೊಸದಾಗಿ ಅಭಿವೃದ್ಧಿಪಡಿಸಲಾಗಿದ್ದು 110-115 ದಿನಗಳಲ್ಲಿ ಈ ತಳಿಯು ಮಾಗ್ತದೆ. ವಲಯ 2 ಮತ್ತು 3ಕ್ಕೆ ಶಿಫಾರಸನ್ನ ಮಾಡಲಾಗಿದೆ. ಇನ್ನು ಗಿಡದ ಎತ್ತರ 250-260 ಸೆಂಟಿಮೀಟರ್ ಎತ್ತರವಾಗಿದ್ದು ಪ್ರತಿ ಹೆಕ್ಟರ್ಗೆ 13-15 ಕ್ವಿಂಟಲ್ ಇಳುವರಿಯನ್ನ ಪಡ್ಕೋಬಹುದು. ವಿಶೇಷತೆ ಕುರಿತು ಮಾಹಿತಿಯನ್ನು ಹೇಳೋದಾದ್ರೆ, ಬಿಳಿಯ ದಪ್ಪವಾದ ದುಂಡಾದ ಕಾಳುಗಳು ಇರ್ತವೆ. ಇದ್ದಿಲು ಕಾಂಡಕೊಳೆ ರೋಗ, ತುಕ್ಕು ರೋಗ ಮತ್ತು ಎಲೆ ಚುಕ್ಕಿ ರೋಗವನ್ನು ತಡೆದುಕೊಳ್ಳುವ ಶಕ್ತಿ ಈ ತಳಿಗೆ ಹೊಂದಿದೆ. ಇದರಲ್ಲಿ ರಂಜಕ ಮತ್ತು ಇತರೆ ಮಿನರಲ್ಗಳು ಕೂಡ ಹೇರಳವಾಗಿ ಲಭ್ಯ ಆಗ್ತದೆ. ಜೋಳದಲ್ಲಿ 3ನೇ ತಳಿ ಯಾವುದು ಅಂತಂದ್ರೆ M-35-1. ಇದು 125-130 ದಿನಗಳಲ್ಲಿ ಮಾಗುವ ತಳಿಯಾಗಿದ್ದು ವಲಯ 1, 2 ಮತ್ತು 3ಕ್ಕೆ ಶಿಫಾರಸು ಮಾಡಲಾಗಿದೆ. ಗಿಡದ ಎತ್ತರ 200-220 ಸೆಂಟಿಮೀಟರ್ ಎತ್ತರವಾಗಿದ್ದು ಪ್ರತಿ ಹೆಕ್ಟರ್ಗೆ 8-10 ಕ್ವಿಂಟಲ್ ಇಳುವರಿಯನ್ನ ಪಡ್ಕೋಬಹುದು. M-35-1 ಇದರ ವಿಶೇಷತೆ ಏನು ಅಂತಂದ್ರೆ, ಈ ತಳಿಯು ಪ್ರಮುಖ ಆಹಾರ ಬೆಳೆಯಾಗಿರದೆ ಜಾನುವಾರುಗಳಿಗೆ ಕೂಡ ಉತ್ತಮ ಮೇವನ್ನ ಕೊಡ್ತದೆ. ಬರ ನಿರೋಧಕ ಶಕ್ತಿ ಹೊಂದಿದ್ದು ಈ ತಳಿಯು ನೊಣದ ಬಾಧೆ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿದೆ. ಇನ್ನು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು ಅನೇಕ ತೃಣಧಾನ್ಯಗಳ ತಳಿಗಳನ್ನು ಹೊಸದಾಗಿ ಬಿಡುಗಡೆಗೊಳಿಸಿದೆ. ಅದರಲ್ಲಿ ನವಣಿ HN-46 ಅನ್ನುವಂಥ ತಳಿಯು ಮಾಗುವ ಅವಧಿ 85-90 ದಿನಗಳು. ವಲಯ 1, 2 ಮತ್ತು 3ಕ್ಕೆ ಶಿಫಾರಸು ಮಾಡಲಾಗಿದ್ದು ಗಿಡದ ಎತ್ತರ 130-140 ಸೆಂಟಿಮೀಟರ್ ಇದ್ದು ಪ್ರತಿ ಹೆಕ್ಟೇರಿಗೆ 18-20 ಕ್ವಿಂಟಲ್ ಇಳುವರಿಯನ್ನು ಕೊಡುತ್ತದೆ. ಈ ತಳಿಯ ವಿಶೇಷತೆ ಅಂತ ಹೇಳಿದ್ರೆ, ಈ ತಳಿಯು ಉದ್ದನೆಯ ತೆನೆಯನ್ನು ಹೊಂದಿರ್ತದೆ, ಹೆಚ್ಚಿನ ಕಾಳಿನ ತೂಕವನ್ನು ಹೊಂದಿರ್ತದೆ ಮತ್ತು ಹೆಚ್ಚಿನ ಧಾನ್ಯ ಮತ್ತು ಮೇವಿನ ಇಳುವರಿಯನ್ನು ಕೊಡುತ್ತದೆ. ಹೆಚ್ಚಿನ ಕಬ್ಬಿಣ ಮತ್ತು ಸತುವಿನ ಅಂಶವನ್ನು ಹೊಂದಿರುತ್ತದೆ. ಅದೇ ರೀತಿಯಾಗಿ ಬರಗು HB-1 ಅನ್ನುವಂತಹ ತಳಿಯು ಮಾಗುವ ಅವಧಿ 65-70 ದಿನಗಳು. ವಲಯ 2 ಮತ್ತು 3ಕ್ಕೆ ಶಿಫಾರಸು ಮಾಡಲಾಗಿದ್ದು ಗಿಡದ ಎತ್ತರ 90-95 ಸೆಂಟಿಮೀಟರ್ ಇರ್ತದೆ. ಇಳುವರಿ ಪ್ರತಿ ಹೆಕ್ಟೇರಿಗೆ 12-14 ಕ್ವಿಂಟಲ್ ಇಳುವರಿಯನ್ನು ಕೊಡುತ್ತದೆ. ಇದರ ವಿಶೇಷತೆ ಅಂತ ಹೇಳಿದ್ರೆ, ಹೆಚ್ಚಿನ ಧಾನ್ಯ ಮತ್ತು ಮೇವಿನ ಇಳುವರಿಯನ್ನು ಕೊಡುತ್ತದೆ. ನಾರಿನಾಂಶ ಮತ್ತು ಖನಿಜಗಳಲ್ಲಿ ಸಮೃದ್ಧವಾಗಿದೆ. ಹೆಚ್ಚಿನ ಕಬ್ಬಿಣ ಮತ್ತು ಸತುವಿನ ಅಂಶವನ್ನು ಹೊಂದಿದ್ದು ಕಚ್ಚಾ ನಾರು ಹೊಂದಿರುತ್ತದೆ. ಇನ್ನು ಕಿರುಧಾನ್ಯಗಳಲ್ಲಿ ಕೊರಲೆಯು ಕೂಡ ಒಂದಾಗಿದ್ದು, ಕೊರಲೆಯಲ್ಲಿ HBR-2 ಈ ತಳಿಯು ಸುಧಾರಿತ ತಳಿಯಾಗಿದ್ದು ಮಾಗುವ ಅವಧಿ 95-100 ದಿನಗಳಾಗಿದ್ದು ವಲಯ 2 ಮತ್ತು 3ಕ್ಕೆ ಶಿಫಾರಸು ಮಾಡಲಾಗಿದೆ. ಗಿಡದ ಎತ್ತರ 110-120 ಸೆಂಟಿಮೀಟರ್ ಎತ್ತರವಾಗಿದ್ದು ಹೆಕ್ಟರ್ಗೆ 18-20 ಕ್ವಿಂಟಲ್ ಇಳುವರಿಯನ್ನು ಪಡ್ಕೋಬಹುದು. ಕೊರಲೆ HBR-2 ಈ ತಳಿಯ ವಿಶೇಷತೆ ಏನು ಅಂತಂದ್ರೆ, ಹೆಚ್ಚಿನ ಧಾನ್ಯ ಮತ್ತು ಮೇವಿನ ಇಳುವರಿ ಇದು ಕೊಡುತ್ತದೆ. ನಾರಿನಾಂಶ ಮತ್ತು ಖನಿಜಗಳು ಇದರಲ್ಲಿ ಸಮೃದ್ಧವಾಗಿ ದೊರೆತಿದೆ. ಹೆಚ್ಚಿನ ಕಬ್ಬಿಣ, ಸತು ಮತ್ತು ಕಚ್ಚಾ ನಾರು ಕೂಡ ಈ ತಳಿಯಲ್ಲಿ ಲಭ್ಯ ಇರುತ್ತದೆ. ಇನ್ನು ಸಾಮೆ ಕೂಡ ಒಂದು ಕಿರುಧಾನ್ಯದ ಬೆಳೆಯಾಗಿದ್ದು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಇದರಲ್ಲಿ IIMR-LM-8437-17 ಈ ತಳಿಯನ್ನು ಅಭಿವೃದ್ಧಿಪಡಿಸಿದೆ. ಮಾಗುವ ಅವಧಿ 90-95 ದಿನಗಳು. ವಲಯ 2 ಮತ್ತು 3ಕ್ಕೆ ಶಿಫಾರಸು ಮಾಡಲಾಗಿದೆ. ಗಿಡದ ಎತ್ತರ 140-150 ಸೆಂಟಿಮೀಟರ್ ಎತ್ತರವಾಗಿದ್ದು ಪ್ರತಿ ಹೆಕ್ಟರ್ಗೆ 15-16 ಕ್ವಿಂಟಲ್ ಇಳುವರಿಯನ್ನು ಪಡ್ಕೋಬಹುದು. IIMR-LM-8437-17 ಈ ತಳಿಯ ವಿಶೇಷತೆ ಏನು ಅಂತಂದ್ರೆ, ಹೆಚ್ಚಿನ ಧಾನ್ಯ ಮತ್ತು ಮೇವಿನ ಇಳುವರಿ ಇದು ಕೊಡುತ್ತದೆ. ನಾರಿನಾಂಶ ಮತ್ತು ಖನಿಜಗಳು ಇದರಲ್ಲಿ ಸಮೃದ್ಧವಾಗಿ ಲಭ್ಯವಾಗಿದ್ದು ಹೆಚ್ಚಿನ ಕಬ್ಬಿಣ, ಸತು ಮತ್ತು ಕಚ್ಚಾ ನಾರು ಇದು ಹೇರಳವಾಗಿ ದೊರೆತಿದೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯವು ಎರಡು ಸೂರ್ಯಕಾಂತಿ ಬೆಳೆಗಳ ಹೊಸ ತಳಿಗಳನ್ನು ಬಿಡುಗಡೆಗೊಳಿಸಿದ್ದು. ಅದರಲ್ಲಿ ಸೂರ್ಯಕಾಂತಿ RSFH 1887 ಅನ್ನುವಂತಹದ್ದು, ಇದು 95-100 ದಿನಗಳ ಇದರ ಮಾಗುವ ಅವಧಿ, ವಲಯ 1 ಮತ್ತು 2ಕ್ಕೆ ಶಿಫಾರಸು ಮಾಡಲಾಗಿದೆ. ಗಿಡದ ಎತ್ತರ 170-190 ಸೆಂಟಿಮೀಟರ್ಗಳಿರುತ್ತದೆ. ಪ್ರತಿ ಹೆಕ್ಟೇರಿಗೆ 12-16 ಕ್ವಿಂಟಲ್ ಇಳುವರಿಯನ್ನ ಇದು ಕೊಡುತ್ತದೆ. ವಿಶೇಷತೆ ಅಂತ ಹೇಳಿದ್ರೆ ಎಲೆ ಚುಕ್ಕೆ ರೋಗ ಮತ್ತು ನಂಜಾಣು ರೋಗಕ್ಕೆ ತಡೆದುಕೊಳ್ಳುವ ಶಕ್ತಿಯನ್ನ ಇದು ಹೊಂದಿರುತ್ತದೆ. ಎಣ್ಣೆಯ ಪ್ರಮಾಣ 38-40% ಇದಕ್ಕೆ ಇರ್ತದೆ. ಇನ್ನು ಸೂರ್ಯಕಾಂತಿ RSFH 700 ಅನ್ನುವಂಥದ್ದು ಇನ್ನೊಂದು ತಳಿ. ಇದರ ಮಾಗುವ ಅವಧಿ 92-95 ದಿವಸಗಳು. ವಲಯ 1, 2 ಮತ್ತು 3ಕ್ಕೆ ಶಿಫಾರಸು ಮಾಡಲಾಗಿದ್ದು, ಗಿಡದ ಎತ್ತರ 170-185 ಸೆಂಟಿಮೀಟರ್ ಇರುತ್ತದೆ. ಪ್ರತಿ ಹೆಕ್ಟೇರ್ಗೆ 13-16 ಕ್ವಿಂಟಲ್ ಇಳುವರಿಯನ್ನ ಕೊಡುತ್ತದೆ. ಇದರ ವಿಶೇಷತೆ ಅಂತ ಹೇಳಿದ್ರೆ ಈ ತಳಿಯು ಕಪ್ಪು ಬಣ್ಣದ ಬೀಜವನ್ನು ಹೊಂದಿರುತ್ತದೆ. ಎಣ್ಣೆಯ ಅಂಶ 38-40% ಇರ್ತದೆ. ಬೂದು ರೋಗಕ್ಕೆ ಮಧ್ಯಮ ನಿರೋಧಕತೆ ಹೊಂದಿದ ತಳಿ ಇದಾಗಿದೆ. ಇನ್ನು ಎಣ್ಣೆಕಾಳಿನ ಬೆಳೆ ಮತ್ತೊಂದು ಸೇಂಗಾವನ್ನು ಕೂಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹೊಸ ಸಂಶೋಧನೆಯನ್ನು ಮಾಡಿದೆ. ಸೇಂಗಾ KDG 128 ಇದು ಸುಧಾರಿತ ತಳಿಯಾಗಿದ್ದು ಮತ್ತೆ ಹೊಸ ತಳಿಯನ್ನು ಬಿಡುಗಡೆ ಮಾಡಿದ್ದು. ಮಾಗುವ ಅವಧಿ 105-110 ದಿನಗಳಾಗಿದ್ದು, ವಲಯ 2ಕ್ಕೆ ಇದನ್ನು ಶಿಫಾರಸು ಮಾಡಲಾಗಿದೆ. ಪ್ರತಿ ಹೆಕ್ಟರ್ಗೆ 25-30 ಕ್ವಿಂಟಲ್ ಇಳುವರಿಯನ್ನು ಪಡೆಯಬಹುದಾಗಿದ್ದು, KGD 128 ಸೇಂಗಾ ತಳಿಯ ವಿಶೇಷತೆ ಏನು ಅಂತಂದ್ರೆ, ಕಾಯಿ ಮತ್ತು ಬೀಜ ಆಕರ್ಷಕವಾಗಿರುತ್ತದೆ ಮತ್ತು ಹೆಚ್ಚಿನ ಎಣ್ಣೆ ಅಂಶ ಅಂತಂದ್ರೆ 48-50% ಇದು ಹೊಂದಿರುತ್ತದೆ. ತುಕ್ಕು ರೋಗ ಮತ್ತು ಕುಡಿ ಸಾಯುವ ನಂಜಾಣು ರೋಗಕ್ಕೆ ಮಧ್ಯಮ ನಿರೋಧಕ ಶಕ್ತಿಯನ್ನು ಇದು ಹೊಂದಿದೆ. ಥ್ರಿಪ್ಸ್ ನುಸಿ, ಹಸಿರು ಹುಳ ಮತ್ತು ಸುರುಳಿ ಪೂಚಿ ಕೀಟಗಳಿಗೆ ತಡೆದುಕೊಳ್ಳುವ ಶಕ್ತಿ ಇದು ಹೊಂದಿದೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯವು ಎರಡು ಮೆಕ್ಕೆಜೋಳದ ಹೊಸ ತಳಿಗಳನ್ನು ಬಿಡುಗಡೆಗೊಳಿಸಿದ್ದು, ಮೊದಲನೆಯದಾಗಿ ಮೆಕ್ಕೆಜೋಳ RC RMH 2 ಅನ್ನುವಂಥದ್ದು. ಇದರ ಮಾಗುವ ಅವಧಿ 105-110 ದಿವಸಗಳು. ವಲಯ 2, 3 ಮತ್ತು 8ಕ್ಕೆ ಈ ತಳಿಯನ್ನು ಶಿಫಾರಸು ಮಾಡಲಾಗಿದೆ. ಗಿಡದ ಎತ್ತರ 200-220 ಸೆಂಟಿಮೀಟರ್ ಇರ್ತದೆ. ಪ್ರತಿ ಹೆಕ್ಟೇರ್ಗೆ 60-65 ಕ್ವಿಂಟಲ್ ಇಳುವರಿಯನ್ನು ಇದು ಕೊಡುತ್ತದೆ. ಈ ತಳಿಯ ವಿಶೇಷತೆ ಅಂತ ಹೇಳಿದ್ರೆ, ಈ ಸಂಕರಣ ತಳಿಯು ಉಷ್ಣ ಸಹಿಷ್ಣುತೆ ಶಕ್ತಿ ಹೊಂದಿದೆ. ಕೊಳೆ ರೋಗ ಮತ್ತು ಸಾಮಾನ್ಯ ತುಕ್ಕು ರೋಗಕ್ಕೆ ಮಧ್ಯಮ ನಿರೋಧಕ ಶಕ್ತಿಯನ್ನು ಇದು ಹೊಂದಿರುತ್ತದೆ. ಕಟಾವಿನ ಸಮಯದಲ್ಲಿ ಹೆಚ್ಚು ಹಸಿರಾಗಿಯೇ ಉಳಿಯುತ್ತದೆ ಈ ತಳಿ. ಇನ್ನು ಮೆಕ್ಕೆಜೋಳ RC RMH 4 ಅನ್ನುವಂಥದ್ದು, ಇದರ ಮಾಗುವ ಅವಧಿ 110-115 ದಿನಗಳು. ವಲಯ 3ಕ್ಕೆ ಈ ತಳಿಯನ್ನು ಶಿಫಾರಸು ಮಾಡಲಾಗಿದೆ. ಗಿಡದ ಎತ್ತರ 185-200 ಸೆಂಟಿಮೀಟರ್ ಇರುತ್ತದೆ. ಪ್ರತಿ ಹೆಕ್ಟೇರಿಗೆ 43-55 ಕ್ವಿಂಟಲ್ ಇಳುವರಿಯನ್ನು ಇದು ಕೊಡುತ್ತದೆ. ಈ ತಳಿಯ ವಿಶೇಷತೆ ಅಂತ ಹೇಳಿದ್ರೆ, ಬರ ಸಹಿಷ್ಣುತೆ ಹೊಂದಿದ ಮೆಕ್ಕೆಜೋಳದ ಸಂಕರಣ ತಳಿ ಇದಾಗಿದೆ. ತುಕ್ಕು ರೋಗ ಮತ್ತು ಉರಿಜಿಂಗಿ ರೋಗಕ್ಕೆ ನಿರೋಧಕ ಶಕ್ತಿಯನ್ನ ಈ ತಳಿ ಹೊಂದಿರುತ್ತದೆ. ಇದುವರೆಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಬಿಡುಗಡೆಗೊಂಡಿರುವ ತಳಿಗಳ ಕುರಿತು ಮಾಹಿತಿಯನ್ನ ಕೇಳಿದ್ರಿ. ಮಾಹಿತಿಯನ್ನ ಓದಿದವರು ಅಮರೇಶ್ ಆಶಿಹಾಳ್ ಮತ್ತು ರಮಾ ಕುಲಕರ್ಣಿ. ಮಾಹಿತಿಯನ್ನ ಒದಗಿಸಿದಂತಹ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಇಮ್ತಿಯಾಜ್ ಅಹಮದ್ ಕೆ, ಕಿರಿಯ ತಳಿತಜ್ಞರು, ಬೀಜ ಘಟಕ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ರೈತ ಬಾಂಧವರು ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕಿಸಾನ್ ಸಮ್ಮಾನ್ ನಿಧಿ ಇಕೆವೈಸಿ ಹಾಗೂ ಚಂದ್ರಬಂಡ ಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಮತ್ತು ರೈತ ಸಂಪರ್ಕ ಕೇಂದ್ರದ ಕಾರ್ಯಚಟುವಟಿಕೆ ಕುರಿತು ಕೃಷಿ ಅಧಿಕಾರಿಗಳಾದ ಶ್ರೀಮತಿ ತ್ರಿವೇಣಿಯವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ವಿಜಿ ಬೌಲತಿ. ಇವತ್ತು ನಮ್ಮ ಜೊತೆ ಚಂದ್ರಬಂಡ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಾದಂತ ತ್ರಿವೇಣಿ ಅವರು ನಮ್ಮೊಂದಿಗಿದ್ದಾರೆ. ಇತ್ತೀಚೆಗೆ ಸಾಕಷ್ಟು ಇಕೆವೈಸಿ ಬಗ್ಗೆ ನಾವೆಲ್ಲ ಕೇಳ್ತಿದ್ದೇವೆ. ಯಾರ್ಯಾರು ರೈತರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಮತ್ತು ಅವರಿಗೆ ಏನು 2,000 ರೂಪಾಯಿ ಏನು ಕೇಂದ್ರ ಸರ್ಕಾರದಿಂದ ಜಮಾ ಆಗ್ತಾ ಇದೆ, ಈ ಒಂದು ಯೋಜನೆಯಡಿ ಇನ್ನು ಇಕೆವೈಸಿ ಸಾಕಷ್ಟು ಜನ ರೈತರದ್ದು ಆಗಿಲ್ಲ ಅಂತಕ್ಕಂತ ವಿಚಾರ ಅಲ್ಲಲ್ಲಿ ಗೊತ್ತಾಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ತ್ರಿವೇಣಿ ಅವರು ರೈತರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದಾರೆ. ಹೇಳಿ ತ್ರಿವೇಣಿ ಅವರೇ, ರೈತರಿಗೆ ಏನು ಈ ಒಂದು ವಿಚಾರವಾಗಿ ಮಾಹಿತಿಯನ್ನ ಹೇಳ್ತಿರ್ತಾವೆ? ರೈತರು ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಅಡಿಯಲ್ಲಿ ನಾವು ಮುಂದಿನ ಫಲಾನುಭವಿಗಳಾಗ್ಬೇಕಂತಂದ್ರೆ ಇದು ಇಕೆವೈಸಿ ಕಡ್ಡಾಯವಾಗಿರುತ್ತದೆ. ಇದು ಇಕೆವೈಸಿ ಅನ್ನ ನಾವು ಪಿಎಂ ಕಿಸಾನ್ .gov.in ಅಂತ ವೆಬ್ಸೈಟ್ ನಲ್ಲಿ ಹೋಗಿ ರೈತರು ತಮ್ಮ ಆಧಾರ್ ಸಂಖ್ಯೆಯನ್ನ ನೋಂದಣಿ ಮಾಡುವುದರ ಮುಖಾಂತರ ಈ ಒಂದು ಇಕೆವೈಸಿಯಲ್ಲಿ ನೋಂದಣಿ ಮಾಡಿಕೊಳ್ಬಹುದು ಸರ್. ಈಗ ರೈತರಿಗೆ ಕೆಲವೊಂದಿಷ್ಟು ಮಂದಿಗೆ ಬರೋದಿಲ್ಲ, ಅವ್ರ ಹತ್ರ ಅದನ್ನ ನೋಂದಣಿ ಮಾಡ್ಕೊಳ್ಳಿಕ್ ಆಗೋದಿಲ್ಲ. ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಬಂದ್ರೆ ರೈತರು ಏನ್ ಮಾಡಿಕೊಡ್ತಿರೋದನ್ನ ಇಕೆವೈಸಿಯನ್ನ? ಹಾ ಸರ್, ಇದನ್ನ ರೈತ ಸಂಪರ್ಕ ಕೇಂದ್ರದಲ್ಲಿ ಹಾಗೂ ಪಿಎಸ್ಸಿ ಸೆಂಟರ್ಗಳಂತ ನಿಂತವಲ್ಲ ಸರ್, ಅದರಲ್ಲಿ ಸಹ ನೋಂದಣಿ ಮಾಡ್ಕೊಳ್ಬಹುದು ಸರ್. ಯಾರಿಗಾದ್ರೂ ರೈತರಿಗೂ ಗೊತ್ತಾಗಿಲ್ಲ ಅಂತಂದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿದಾಗ ರೈತ ಸಂಪರ್ಕ ಕೇಂದ್ರದಲ್ಲಿ ಅಧಿಕಾರಿಗಳು ಇದಕ್ಕೆ ಸ್ಪಂದನೆಯನ್ನ ಮಾಡಿಕೊಡ್ತಾರೆ. ಈ ಕೆವೈಸಿ ಅನ್ನ ಮಾಡ್ಕೋಬೇಕಂತಿರ್ತಾವ, ಇದನ್ನ ಈ ಮಾಡ್ಕೊಳ್ಳದಿದ್ರೆ ಏನು ರೈತರಿಗೆ ಏನು ಒಂದು ಹಣ ಬರ್ತಾ ಇದೆ ಕೇಂದ್ರ ಸರ್ಕಾರದಿಂದ 2,000 ರೂಪಾಯಿ ಪ್ರತಿ ಒಂದು ಕ್ವಾರ್ಟರ್ಗೆ, ಅದು ಇದಾಗತ್ತಂತೀರ ಹೇಗೆ? ಹಾ ಸರ್, ಇವಾಗ ಇದು ಈ ಕೆವೈಸಿ ಕಡ್ಡಾಯವಾಗಿದೆ ಸರ್. ಮೊದಲು ಇದು ಪಿಎಂ ಕಿಸಾನ್ ನಿಧಿ ಏನಿತ್ತು, ಆಧಾರ್ ಬೇಸ್ಡ್ ಮತ್ತೆ ಅಕೌಂಟ್ ಬೇಸ್ಡ್ ಅಂತ ಎರಡು ರೀತಿಯಾಗಿ ಪೇಮೆಂಟ್ ಆಗ್ತಿದ್ವು ಸರ್. ಇದು ರೈತರಿಗೆ ಇದು ಯಾರ್ದು ಆಧಾರ್ ಬೇಸ್ಡ್ ಪೇಮೆಂಟ್ ಇರ್ತಾವಲ್ಲ ಸರ್, ಇವೆಲ್ಲ ಲಿಂಕ್ ಆನ್ಲೈನ್ ತ್ರೂ DBT ಮುಖಾಂತರ ಪೇಮೆಂಟ್ ಆಗ್ತವೆ ಸರ್ ಅವು. ಹಂಗಾಗಿ ಯಾರ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತದಲ್ಲ ಅವ್ರದ್ದು ಈಗ NPCI ಸೀಡಿಂಗ್ ಆಧಾರ್ ಸೀಡಿಂಗ್ ಅದು ಕಂಪಲ್ಸರಿ ಆಗಿ ಮಾಡ್ಕೋಬೇಕು. ಅದ್ರ ಜೊತೆಗೆ ಇದು ಇಕೆವೈಸಿ ಕಡ್ಡಾಯವಾಗಿದೆ. ಇದು ಇಕೆವೈಸಿ ಯಾರು ಮುಂದೆ ಮಾಡ್ಕೊಳಂಗಿಲ್ಲ ಸರ್, ಅವ್ರದ್ದು ಇದು PM ಕಿಸಾನ್ ಅಮೌಂಟ್ ನಿಂತೋಗ್ಬಿಟ್ಟಿತ್ತು ಸರ್, ರಿಜಿಸ್ಟ್ರೇಷನ್ ನಿಂತೋಗ್ಬಿಟ್ಟೈತೆ. ಈಗಾಗಲೇ ಮಾಡಿಸಿದಂತವ್ರದ್ದು ಅವ್ರದ್ದು ನಿಂತು ಹೋಗ್ಬಿಡ್ತಂತೀರಿ? ಮಾಡ್ತಿರ್ತಾರ ಈಗಾಗಲೇ, ಈ ಕೆವೈಸಿ ಆಗಿರಲ್ಲ ಅವ್ರದ್ದು ಸಹ ನಿಲ್ಲತ್ತೆ. ಹೇಗೆ ನಿಮ್ಮ ಒಂದು ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯಲ್ಲಿ, ಚಂದ್ರಬಂಡ ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯಲ್ಲಿ ಎಲ್ಲಾ ರೈತರು ಈ ಕೆವೈಸಿ ಮಾಡಿಸಿದ್ರಂತೀರ ಹೇಗೆ? ಒಂದು 1,500 ರೈತರು ಪೆಂಡಿಂಗ್ ತೋರಿಸ್ತಾ ಇದೆ ಸರ್ ಆನ್ಲೈನ್ ನಲ್ಲಿ. ನಾವು ರೈತರಿಗೆ ಮನವರಿಕೆ ಮಾಡಿ ಕೊಡ್ತಾ ಇದ್ವಿ ಈ ಕೆವೈಸಿ ಬಗ್ಗೆ ಮಾಡ್ಕೊಳಕ್ಕೆ. ಅದಕ್ಕೆ ರೈತರು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇದಾರೆ, ಮಾಡ್ಕೊಳ್ತಾ ಇದಾರೆ. ಈಗ CSC ಸೆಂಟರ್ಗೆ ಹೋಗ್ಬೇಕಾದ್ರೆ ರೈತರು ಈ ಕೆವೈಸಿ ಮಾಡ್ಕೊಳಕ್ಕೆ ಏನು ದಾಖಲಾತಿ ಒಯ್ಬೇಕಾಗತ್ತೆ? ಕೇವಲ ಆಧಾರ್ ಕಾರ್ಡ್ ತಗೊಂಡೋದ್ರೆ ಆಯ್ತು ಸರ್, ಮತ್ತೆ ಯಾವ್ದು ಆಧಾರ್ ಕಾರ್ಡ್ ನಲ್ಲಿ ತಮ್ಮ ಮೊಬೈಲ್ ಸಂಖ್ಯೆ ಇದ್ರೆ ರಿಜಿಸ್ಟ್ರೇಷನ್ ಆಗಿರೋದು ಅದು ಕಡ್ಡಾಯವಾಗಿ ಇರುತ್ತೆ. ಅದು ಅದಕ್ಕೆ ಆ ಮೊಬೈಲ್ ಸಂಖ್ಯೆಗೆ OTP ಬರುತ್ತೆ, 2 ಬಾರಿ OTP ಬರುತ್ತೆ ಸರ್ ಈ ಕೆವೈಸಿ ನಲ್ಲಿ. ಹಂಗಾಗಿ ಅವ್ರದ್ದು ಮೊಬೈಲ್ ಸಂಖ್ಯೆ, ಮೊಬೈಲ್ ಫೋನ್ ಮತ್ತೆ ಆಧಾರ್ ಕಾರ್ಡ್ ಎರಡು ಕಡ್ಡಾಯವಾಗಿ ಈ ಕೆವೈಸಿ ನಲ್ಲಿ ಬೇಕಾಗುತ್ತೆ ಸರ್. ಅಂದ್ರೆ ಈಗ ರೈತರು ಆಧಾರ್ ಕಾರ್ಡ್ ಅಲ್ಲಿ ಕೆಲವೊಂದಿಷ್ಟು ರೈತರದು ಮೊಬೈಲ್ ಸಂಖ್ಯೆ ಇರೋದಿಲ್ಲ ಅದರಲ್ಲಿ. ಹಾ ಸರ್. ಅಂತವ್ ರೈತರು ಏನು ಯಾವ ರೀತಿ ಮಾಡ್ಬೇಕಂತೀರಿ? ಅಂತ ರೈತರು ಅದು ಮೊಬೈಲ್ ನಂಬರೇ ಕಂಪಲ್ಸರಿ ಸರ್, ಅದು OTP ಹೋಗುತ್ತಲ್ಲ. ಅದಕ್ಕೆ ಮತ್ತೆ ಯಾರ್ದಾದ್ರು ನಂಬರ್ ಫೋನ್ ನಂಬರ್ ಇಲ್ಲ ಅಂತಂದ್ರೆ ಮತ್ತೆ ಏನಾದ್ರು ಮಾಡಿಫಿಕೇಶನ್ ಮಾಡ್ಕೋಬೇಕಾಗ್ತದೆ ಸರ್. ಅಂದ್ರೆ ಕಂಪಲ್ಸರಿ ಅವ್ರದ್ದು ಆಧಾರ್ ಕಾರ್ಡ್ ಅಲ್ಲಿ ಅವ್ರ ಫೋನ್ ಸಂಖ್ಯೆ ಇರಬೇಕು. ಹಾ ಇರ್ಬೇಕು ಸರ್, ಅದಕ್ಕೆ ಆಧಾರ್ ಲಿಂಕ್ ಯಾವ ಮೊಬೈಲ್ ನಂಬರ್ ಗೆ ಆಗಿರುತ್ತಲ್ಲ ಆ ಮೊಬೈಲ್ ನಂಬರ್ ಗೆ ಹೋಗ್ತೈತೆ ಸರ್, ಅದು OTP 2 ಬಾರಿ OTP ಬರುತ್ತೆ ಸರ್. ಹೇಗೆ ನಿಮ್ಮ ಚಂದ್ರಬಂಡ ಒಂದು ವ್ಯಾಪ್ತಿಯಲ್ಲಿ ಹೇಗೆ ರೈತರು ಪ್ರತಿಕ್ರಿಯೆ ತೋರಿಸ್ತಿದ್ದಾರೆ ಇದಕ್ಕೆಲ್ಲ ಚೆನ್ನಾಗಿ? ಹಾ, ಪ್ರತಿಕ್ರಿಯೆ ಕೊಡ್ತಾ ಇದಾರೆ ಸರ್, ಎಲ್ಲರೂ ಮಾಡ್ಕೊಳ್ತಾ ಇದಾರೆ ನಮ್ಮ ಹೋಬಳಿ ವ್ಯಾಪ್ತಿನಲ್ಲಿ ಎಲ್ಲ ರೈತರು. ಈಗ ಈ ಸದ್ಯ ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯಲ್ಲಿ ಹೇಗಿದಾವ ಬೆಳೆಗಳು, ಮಳೆ ಒಂದು ಪ್ರಮಾಣದ ಹೇಗಾಯ್ತು, ಚೆನ್ನಾಗಿದೆಯಾ ತೇವಾಂಶ ಅಂತೀರಾ ಹೇಗೆ? ಹಾ ಸರ್, ಬೇರೆ ಹೋಬಳಿಗಳಿಗೆ ತಮ್ಮ ಇದು ಹೋಲಿಕೆ ಮಾಡಿದಾಗ ನಮ್ಮ ಹೋಬಳಿ ವ್ಯಾಪ್ತಿನಲ್ಲಿ ನಷ್ಟ ರೀತಿಯಾಗಿ ಏನು ಆಗಿಲ್ಲ, ಒಂದು ಮಾಡರೇಟ್ ರೀತಿಯಲ್ಲಿ ಮಳೆ ಪ್ರಮಾಣ ಆಗಿದೆ. ಯಾವ ಬೆಳೆಗೆ ರೈತರು ಜಾಸ್ತಿ ಹೋಗಿದ್ದಾರೆ ನಿಮ್ಮ ಹೋಬಳಿಯಲ್ಲಿ? ನಮ್ಮ ಹೋಬಳಿ ವ್ಯಾಪ್ತಿನಲ್ಲಿ ಹತ್ತಿ ಬೆಳೆಗೆ ಜಾಸ್ತಿ ಹೋಗಿದ್ದಾರೆ. ಹೇಗೆ ಹತ್ತಿ ಬೆಳೆ ಹೇಗಿದೆ, ಏನ್ ತೊಂದರೆಗಳಿದೆ ಹತ್ತಿ ಬೆಳೆಯಲ್ಲಿ ಸದ್ಯ? ಇವಾಗ ಸದ್ಯಕ್ಕೆ ಏನು ಎಲ್ಲ ಸ್ವಲ್ಪ ನಮ್ ಭಾಗದಲ್ಲಿ ಮುಂಗಾರು ಲೇಟ್ ಆಗಿ ಆಯ್ತು ಸರ್, ಹಂಗಾಗಿ ಎಲ್ಲ ಸ್ವಲ್ಪ ಸೋಯಿಂಗ್ ಸ್ವಲ್ಪ ಬಾಳಾನೇ ಲೇಟ್ ಆಗಿದೆ. ಒಂದು ಸ್ವಲ್ಪ ಇವಾಗ ಒಂದ್ ತಿಂಗಳದ ಬೆಳೆ ಒಬ್ಬೊಬ್ಬರದು ಆ ರೀತಿ ಆಗಿದೆ. ನೀರಾವರಿ ಭಾಗದಲ್ಲಿ ಇದ್ದವರದು 2 ತಿಂಗಳು ಬೆಳೆ ಆ ರೀತಿ ಆಗಿದೆ ಸರ್. ನಮ್ ಕಡೆ 2 ಭಾಗದಲ್ಲಿ 2 ರೀತಿಯಾಗಿ ಹತ್ತಿ ಆಗ್ತಾ ಇರ್ತಾರೆ, ಒಂದು ಕಮರ್ಷಿಯಲ್, ಒಂದು ಸೀಡ್ ಏರಿಯಾನೋ ಬರ್ತೈತಿ ಸರ್ ನಮ್ ವ್ಯಾಪ್ತಿಯಲ್ಲಿ. ಈ ಸದ್ಯ ಹತ್ತಿಯಲ್ಲಿ ರಸ ಇರ್ತಕ್ಕಂತ ಕೀಟಗಳ ಬಾಧೆ ಅಲ್ಲಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ರೈತರಿಗೆ ಏನ್ ಹೇಳ್ತಾ ಇದ್ದೀರಿ ಮತ್ತು ರೈತ ಸಂಪರ್ಕ ಕೇಂದ್ರದಿಂದ ಏನಾದ್ರೂ ಇದಕ್ಕೆ ಕೀಟನಾಶಕಗಳು ಸಿಗ್ತಾ ಇದ್ದಾವ ರೈತರಿಗೆ? ಹಾ ಸರ್, ಕೊಡ್ತಾ ಇದೀವಿ ಸರ್ ರೈತ ಸಂಪರ್ಕ ಕೇಂದ್ರ. ಅದರಲ್ಲಿ ಸೆಕಿಂಗ್ ಇನ್ಸೆಕ್ಟ್ ಇದಾವ ಅಂತಂದ ಹೇಳ್ತಾರೆ ಸರ್, ಅಪಿಡ್ಸ್ ಮತ್ತೆ ಟ್ರಿಪ್ಸ್ ಅಂತಂದು ಸ್ವಲ್ಪ ಭಾಗದಲ್ಲಿ ಪ್ರಮಾಣದಲ್ಲಿ ಇದಾವೆ ಸರ್, ಮತ್ತೆ ಲೀಫ್ ಮೈನರ್ ಅಂತಂದು ಸ್ವಲ್ಪ ಪ್ರಮಾಣದಲ್ಲಿ ಇದಾಗ ನಾವೇನು ರೆಕಮೆಂಡೇಶನ್ ಮಾಡ್ತಾ ಇಲ್ಲ ಸರ್, ಯಾಕಂದ್ರೆ ಬೆಳೆನೇ ಸಣ್ಣದೇ ಇದ್ದಾಗ ರೆಕಮೆಂಡೇಶನ್ ಯಾವ್ದು ಕೊಡ್ತಾ ಇಲ್ಲ ಸರ್. ಈಗ ನಿಮ್ಮಲ್ಲಿ ಏನು ಒಂದು ಸಸ್ಯ ಸಂರಕ್ಷಣಾ ಔಷಧಿಗಳು ಸಿಗ್ತಾ ಇದಾವೆ? ಯಾವ್ಯಾವ ಔಷಧಿಗಳು ಸಿಗ್ತಾ ಇದ್ದಾವೆ ನಿಮ್ಮಲ್ಲಿ? ರೈತ ಸಂಪರ್ಕ ಕೇಂದ್ರದಲ್ಲಿ ಸರ್ ಪ್ರೊಪನಫೋಸ್ ಅಂತಂದು ಸಿಗ್ತಾ ಇದೆ ಸರ್, ಮತ್ತೆ ಟೈಮಿಟ ಎಕ್ಸಾಮ್ 12.6 ಮತ್ತೆ ಲ್ಯಾಂಡೋಸೈಲೋಪ್ರಿನ್ ಇದೆ ಸರ್, ಗೊತ್ತಾಗಿರುವ ಕೀಟಗಳಿಗೆ. ಮತ್ತೆ ಕ್ಲೋರೋ ಇದೆ ಸರ್, ಕ್ಲೋರೋಪೈರಿಫಾಸ್ ಸಿಸಿ ಇದೆ ಸರ್. ಮತ್ತೇನಾದ್ರೂ ಲಘು ಪೋಷಕಾಂಶಗಳು ಲಭ್ಯತೆ ಇದೆಯಾ? ಏನಾದ್ರೂ ಟಾನಿಕ್ ಗಳು ಇಂತಾವ ರೈತರು ಸಿಂಪರಣೆ ಮಾಡ್ಲಿಕ್ಕೆ ಭೂಮಿಗೆ ಹಾಕ್ಲಿಕ್ಕೆ? ಭೂಮಿಗೆ ಹಾಕೋದಕ್ಕೆ ಇನ್ನ ಯಾವ್ದು ಬಂದಿಲ್ಲ ಸರ್, ಸಾಯಿಲ್ ಅಮೆಂಡ್ಮೆಂಟ್ಸ್ ಅಂತ ಯಾವ ಕೊಟ್ಟಿಲ್ಲ ಸರ್ ಇನ್ನ. ಶೇಂಗಾನು ಹಾಕ್ತಾ ಇದ್ರ ಮುಂಗಾರು ಹಂಗಾಮ್ನಲ್ಲಿ ನಿಮ್ ಭಾಗದಲ್ಲಿ ಶೇಂಗಾ ಬಿತ್ತನೆ ಅದು ಆಗಿದವ ನಿಮ್ ಭಾಗದಲ್ಲೆಲ್ಲ? ಹಾ ಸರ್, ಸ್ವಲ್ಪ ಸ್ವಲ್ಪ ಭಾಗದಲ್ಲಿ ಆಗಿದೆ ಸರ್, ಒಂದು 10 ಎಕ್ಟರ್ 15 ಎಕ್ಟರ್ ತನ ಮಾಡ್ಕೊಂಡಿದ್ದಾರೆ ಸರ್ ರೈತರು. ಏನು ಕೆಲಸಗಳು ನಡೆದಾವ, ಕೃಷಿ ಚಟುವಟಿಕೆಗಳು ಏನ್ ನಡೆದಿದ್ದಾವೆ ಸರ್? ಇವಾಗ ಸದ್ಯಕ್ಕೆ ಈ ಕಡೆ ಅರ್ಧ ಭಾಗದಲ್ಲಿ ಅರ್ಧ ಏರಿಯಾ ಇರಿಗೇಟೆಡ್ ಏರಿಯಾದಲ್ಲಿ ಭತ್ತ ನಾಟಿ ಮಾಡಿದ್ದಾರೆ ಸರ್ ಆಲ್ರೆಡಿ. ಇನ್ನ ಕೆಲವು ಕಡೆ ಇನ್ನ ಅರ್ಧ ರೇನ್ ಫೆಡ್ ಏರಿಯಾ ಭಾಗದಲ್ಲಿ ಇವಾಗ ಲ್ಯಾಂಡ್ ಪ್ರಿಪರೇಷನ್ ಮಾಡಕತ್ತಾರೆ ಸರ್ ಭತ್ತಕ್ಕ. ಇದೇ ಮೇಜರ್ ಆಗಿ ಇದು ಭತ್ತ ಹೊಲದಲ್ಲಿ ಇದೇ ನಡೆಯಕತ್ತೆ ಸರ್. ಇನ್ನ ಹತ್ತಿನಲ್ಲಿ ಕಳೆ ತೆಗೆಯೋದು ಕಳೆನೇ ಮೇಜರ್ ಸಮಸ್ಯೆ ರೈತರುಗಳಿಗೆ, ಹಂಗಾಗಿ ಲೇಬರ್ ಸಮಸ್ಯೆ ಹೊಂದಿದೆ. ಈಗ ಮುಖ್ಯವಾಗಿ ರೈತರಿಗೆ ಏನಾದ್ರೂ ಕೃಷಿ ಪರಿಕರಗಳು ಬೇಕು, ವಿಶೇಷವಾಗಿ ಯಂತ್ರೋಪಕರಣಗಳಿರ್ಬಹುದು, ಏನಾದ್ರು ಸ್ಪ್ರಿಂಕ್ಲರ್ ಸೆಟ್ ಅಥವಾ ಡೀಸೆಲ್ ಇಂಜಿನ್ ಇಂತವೆಲ್ಲ ಬೇಕಾತಂದ್ರೆ ಅರ್ಜಿ ಕೊಡ್ಬೇಕಾಗತ್ತಾ ಹೇಗೆ ರೈತರು? ಹಾ ಸರ್, ಅರ್ಜಿ ಕೊಡ್ಬೇಕಾಗ್ತದೆ ಸರ್ ರೈತ ಸಂಪರ್ಕ ಕೇಂದ್ರದಲ್ಲಿ ಡೀಸೆಲ್ ಕೃಷಿ ಯಂತ್ರೋಪಕರಣಗಳಿಗೆ ಹಾಗೂ ಸ್ಪ್ರಿಂಕ್ಲರ್ ಸೆಟ್ ಗಳಿಗೆ. ಈ ವರ್ಷದ ಸ್ಕೀಮ್ ಇನ್ನ ಗೈಡ್ಲೈನ್ಸ್ ಯಾವ್ದು ಏನ್ ಬಂದಿಲ್ಲ ಸರ್, ಹಾಗಾಗಿ ಗೈಡ್ಲೈನ್ ಬಂತಂತಂದ್ರೆ ಅದ್ರಲ್ಲಿ ಏನು ಎಡಿಷನ್ ಆಗಿರುತ್ತೆ ಅದ್ರ ಪ್ರಕಾರ ಹೋಗ್ಬೇಕಾಗುತ್ತೆ. ಇನ್ನೊಂದು ಹೊಸ ಯೋಜನೆ ರೈತರಿಗೆ ಕೃಷಿ ಶಕ್ತಿ ಅಂದ್ರೆ ಅದು ಬಂದಿದೆ ಅಂತಕ್ಕಂತ ವಿಚಾರ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಕೃಷಿ ಶಕ್ತಿ ಯೋಜನೆ ಅಡಿಯಲ್ಲಿ ಸರ್ ರೈತರು ತಮ್ಮ ಒಂದು ಇವಾಗ ರೈತರಿಗೆ ಒಬ್ಬ ವ್ಯಕ್ತಿಗೆ ಆಧಾರ್ ಸಂಖ್ಯೆ ಅಂತಂದ್ರೆ ಯಾವ ರೀತಿಯಾಗಿ ಇರುತ್ತೆ ಅದೇ ರೀತಿಯಾಗಿ ಒಬ್ಬ ರೈತರಿಗೆ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಒಂದು FID ಅಂತಂದ್ ಹೇಳ್ತಾರೆ ಸರ್, ಫ್ರೂಟ್ಸ್ ತತ್ರಾಂಶದಲ್ಲಿ FID ಕ್ರಿಯೇಷನ್ ಅಂತಂದ್ ಹೇಳ್ತಾರೆ ಸರ್. ಆ FID ಸಂಖ್ಯೆ ಪ್ರತಿಯೊಬ್ಬ ರೈತರಿಗೆ ಬೇಕಾಗಿದ್ದೆ. ಇವಾಗ ಒಬ್ಬ ವ್ಯಕ್ತಿಗೆ ಆಧಾರ್ ಸಂಖ್ಯೆ ಹೆಂಗೆ ಹಂಗೆ ಒಬ್ಬ ರೈತರಿಗೆ ಒಂದು FID ಸಂಖ್ಯೆ ಕಂಪಲ್ಸರಿ ಇರ್ಬೇಕು ಸರ್. ಅಂದ್ರೆ FID ಸಂಖ್ಯೆ ಇದ್ದವ್ರಿಗೆ ಮಾತ್ರ ನಿಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ, ಇಲ್ಲಿ ಬರೋದಿಲ್ಲ ಸಾಧ್ಯತೆ ಇದೆ ಸರ್, ಇಲ್ಲಾಂದ್ರೆ ಏನು ಬರಂಗಿಲ್ಲ ಸರ್. ಏನು FID ಮಾಡ್ಕೋಬೇಕಾದ್ರೆ ರೈತರು ನೀವೇ ಮಾಡಿಕೊಡ್ತೀರಾ, ಅದನ್ನ ನಿಮ್ಮಲ್ಲಿ ಬಂದ್ರೆ ಆಗತ್ತಂತೀರಾ? ನಿಮ್ಮಲ್ಲಿ ಎಲ್ಲಾ ರೈತರು ಮಾಡ್ತಿದ್ದಾರೆ ನಿಮ್ಮ ಹೋಬಳಿಯಲ್ಲೆಲ್ಲ ಹೇಗೆ? ನಮ್ಮ ಹೋಬಳಿ ವ್ಯಾಪ್ತಿನಲ್ಲಿ ಎಲ್ಲಾ ರೈತರದ್ದು FID ತತ್ರಾಂಶದಲ್ಲಿ ನಾವು ಫ್ರೂಟ್ ತತ್ರಾಂಶದಲ್ಲಿ FID ಕ್ರಿಯೇಷನ್ ಮಾಡಿದೀವಿ. ಅದು ಒಬ್ಬ ರೈತ ಅಂತಂದು ಗುರುತಿಸ್ಕೊಳ್ಬೇಕು ಅಂತಂದ್ರೆ ಅವ್ರಿಗೆ FID ಸಂಖ್ಯೆನೆ ಆಧಾರ ಸರ್. FID ಸಂಖ್ಯೆ ಕಡ್ಡಾಯವಾಗಿ ಆಗ್ಬೇಕು ಅವ್ರದ್ದು ಕಡ್ಡಾಯವಾಗಿ. ಈ ಒಂದು FID ಸಂಖ್ಯೆ ನಾವು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿನೆ ಮಾಡ್ಕೊಡ್ಲಾಗುತ್ತೆ. ಈ ಒಂದು FID ಸಂಖ್ಯೆಗೆ ಗೋಸ್ಕರ ರೈತರು ತಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪಾಣಿ ಕೆಟಗರಿ ಇತ್ತಂತಂದ್ರೆ ಕೆಟಗರಿ ಸರ್ಟಿಫಿಕೇಟ್, ಒಂದು ಫೋಟೋ ರೈತ ಸಂಪರ್ಕ ಕೇಂದ್ರದಲ್ಲಿ ನೀಡಿದ್ರೆ ನಾವು ರಿಜಿಸ್ಟ್ರೇಷನ್ ಮಾಡಿಕೊಡ್ತೀವಿ ಸರ್. ಮತ್ತೆ ಪಾಣಿ ಈ ವರ್ಷದ ಪಾಣಿ ಇರ್ಬೇಕು ಸರ್, ಹೊಸ ಪಾಣಿ ಇರ್ಬೇಕು. ಹೊಸ ಪಾಣಿ ಇರ್ಬೇಕು. ಅಂದ್ರೆ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರಿಗೆ ಈಗ ಸದ್ಯ ಯಾವ್ದೇನೊಂದು ಪವರ್ ಸ್ಪ್ರೇಯರ್ ಬೇಕಾಗಿರುತ್ತೆ, ಅಂತವ್ರು ಅರ್ಜಿಯನ್ನು ಕೊಡ್ಬೇಕ ಬಂದು FID ಹೊಂದಿರ್ತಾನೆ ರೈತ, FID ಇರತ್ತ ಅವ್ನು, ಅಂತವ್ರು ಏನ್ ಮಾಡ್ಬೇಕು? FID ಹೊಂದಿರುವಂತ ರೈತರು ತಮ್ಮ ಅರ್ಜಿ ಜೊತೆ ಎಲ್ಲ ದಾಖಲಾತಿಗಳನ್ನ ಅಂಟಿಸಿ ರೈತ ಸಂಪರ್ಕ ಕೇಂದ್ರದಲ್ಲಿ ನೀಡಬಹುದು ಸರ್. ಇಲ್ಲದೆ ಹೋದಲ್ಲಿ ರೈತರಿಗೆ ಏನಾದ್ರೂ ಆನ್ಲೈನ್ ನಲ್ಲಿ ತಾವೇ ಅದನ್ನ ನೋಂದಣಿ ಮಾಡ್ಕೊಳ್ಳಿಕ್ಕೆ ಅನುಕೂಲತೆ ಇದೆಯಾ ಹೇಗೆ? ರೈತರು ತಾವಾಗಿನೇ ಆನ್ಲೈನ್ ನಲ್ಲಿ ನೋಂದಣಿ ಮಾಡ್ಕೊಳ್ಬಹುದು ಸರ್. ಅದನ್ನ ಅವರು KKSAN ಅಂತಂದೊಂದು ವೆಬ್ ಪೋರ್ಟಲ್ ಬರುತ್ತೆ ಸರ್, ಅದ್ರಲ್ಲಿ ಹೋಗಿ ರೈತರದ್ದು ಒಂದು ಇದು ಇರುತ್ತೆ ಸರ್ ಅವ್ರದೇ ಒಂದು, ಅಲ್ಲಿ ಹೋಗಿ ತಾವು ಆನ್ಲೈನ್ ಮಾಡ್ಕೊಂಡ್ಬಿಟ್ಟು ನಮ್ಗೆ ಅರ್ಜಿಗಳು ಕೊಟ್ಟರೂ ಬರ್ತೈತೆ ಸರ್. ಆನ್ಲೈನ್ ಅಲ್ಲಿ ಅವರೇ ಲಾಗಿನ್ ಆಗಿ KKSAN ಅಲ್ಲಿ ಲಾಗಿನ್ ಆಗಿ ಅರ್ಜಿನ ಸಲ್ಲಿಸಬಹುದು. ಸಲ್ಲಿಸಬಹುದು. ರೈತರುಗಳಿಗೆ ಹೇಳೋದೇನಂತಂದ್ರೆ ಸರ್, ಈ ಒಂದು ರೈತ ಶಕ್ತಿ ಯೋಜನೆ ಅಡಿಯಲ್ಲಿ ಒಂದು ಎಕರೆಗೆ 250 ರೂಪಾಯಿ ಅಂತೆ ಡೀಸೆಲ್ ಖರ್ಚಿಗಾಗಿ ಕೊಡ್ತೈತೆ ಸರ್ ಸರ್ಕಾರ. ಅದು 5 ಎಕರೆವರೆಗೆ ನೀಡ್ತೈತೆ ಸರ್. ಎಕರೆಗೆ 250 ರೂಪಾಯಿ ಒಂದ್ ಎಕರೆಗೆ 250 ರೂಪಾಯಿ ನೀಡ್ತೈತೆ ಸರ್. ಹೇಗೆ ಇದ್ರದ್ದು ಲಾಭ ಪಡ್ಕೋತಾ ಇದ್ದಾರ ರೈತರು? ಕೊಡ್ತಾ ಇದ್ರ ಅರ್ಜಿಗಳನ್ನ ಕೊಡ್ತಾ ಇದಾರೆ ಸರ್. ಅಂದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ರೀಸೆಂಟ್ ಪಾಣಿಗಳು ಕೊಡ್ತಾ ಇದಾರೆ ಸರ್. ತೆಗೆದುಕೊಳ್ತಾ ಇದೀವಿ ಆಫೀಸ್ ನಲ್ಲಿ. ಅದನ್ನ ಇವಾಗ ಇದು ರೈತ ಶಕ್ತಿ ಯೋಜನೆ ಅಡಿಯಲ್ಲಿ ಇದು ಅಮೌಂಟ್ ಮ್ಯಾಕ್ಸಿಮಮ್ 1250 ರೂಪಾಯಿ ವರೆಗೂ ನೀಡಬಹುದು ಸರ್. 1250 ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀರಿ? ಅಂದ್ರೆ ಅವ್ರ ಅಕೌಂಟ್ಗೆ ಆಧಾರ್ ಬೇಸಿದ ಪೇಮೆಂಟ್ ಇರೋದ್ರಿಂದ ಅವ್ರ ಅಕೌಂಟ್ಗೆ ಡೈರೆಕ್ಟ್ ಆಗಿ ಈ ಮೊತ್ತ ಜಮಾ ಆಗ್ತೈತೆ. ಈ ಮೊತ್ತ ಏನಂತಂದ್ರೆ 5 ಎಕರೆ ಸೀಮಿತ ಸರ್. 5 ಎಕರೆವರೆಗೆ ಸೀಮಿತ. 5 ಎಕರೆವರೆಗೆ ಸೀಮಿತ. ಪ್ರತಿ ವರ್ಷನೂ ಆಗತ್ತಾ ಇದು? ಪ್ರತಿ ವರ್ಷ? ಹಾ ಸರ್, ಇದು ಈ ವರ್ಷದಿಂದ ಚಾಲು ಆಗಿದೆ ಸರ್. ಇದು ಹೊಸ ಯೋಜನೆ ಸರ್. ಇದು ಹೊಸ ಯೋಜನೆ, ಈ ವರ್ಷದಿಂದ ಚಾಲು ಆಗಿದೆ. ಇನ್ನ ಮುಖ್ಯವಾಗಿ ನಿಮ್ಮ ಒಂದು ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯಲ್ಲಿ ಯಾವ ಒಂದು ಪರಿಕರಕ್ಕೆ ಬೇಡಿಕೆ ಜಾಸ್ತಿ ಬರ್ತಾ ಇದೆ ನಿಮ್ಮ ಚಂದ್ರಬಂಡ ಹೋಬಳಿಯಲ್ಲಿ? ಸರ್, ನಮ್ಮ ಚಂದ್ರಬಂಡ ಹೋಬಳಿ ವ್ಯಾಪ್ತಿನಲ್ಲಿ ಅಂತಂದ್ರೆ ರೋಟೋವೇಟರ್ಗಳಿಗೆ ಸ್ವಲ್ಪ ಬೇಡಿಕೆ ಜಾಸ್ತಿ ಇದೆ ಸರ್. ರೋಟೋವೇಟರ್ಗಳಿಗೆ, ಮತ್ತೆ ಬ್ರಷ್ ಕಟ್ಟರ್ಗಳಿಗೆ, ಮತ್ತೆ ರೋಟರಿ ಟಿಲ್ಲರ್ಗಳಿಗೆ, ಮತ್ತೆ ಸ್ಪ್ರಿಂಕ್ಲರ್ ಸೆಟ್ಗಳಿಗೆ. ಹೇಗೆ ಅದು ಎಲ್ಲ ಬೇಡಿಕೆ ಪೂರೈಕೆ ಮಾಡ್ಲಿಕ್ಕೆ ಆಗ್ತಾ ಇದೆಯಾ? ಇನ್ನು ಸಾಕಷ್ಟು ಹಣಕಾಸಿನ ನೆರವು ಬೇಕಂತೀರ ತಾವು? ಹಾ ಸರ್, ಬೇಕಾಗುತ್ತೆ ಸರ್. ಆದಷ್ಟು ಅರ್ಜಿಗಳನ್ನ ತಗೊಂಡು ನಾವು ವಿಲೇವಾರಿ ಮಾಡ್ತಾ ಇದ್ವಿ ಪ್ರತಿ ವರ್ಷನು. ಹೆಚ್ಚಿನ ಬೇಡಿಕೆ ಬಂದಾಗ ತಾವು ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀರಿ? ಹೆಚ್ಚಿನ ಬೇಡಿಕೆ ಬಂದಾಗ ಮೇಲಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಅವ್ರ ಹತ್ರ ನಾವು ಬಜೆಟ್ ತಗೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್. ಅರ್ಜಿಗೆ ಮ್ಯಾಕ್ಸಿಮಮ್ ಪ್ರತಿ ವರ್ಷಕ್ಕೆ ಎಷ್ಟು ಅರ್ಜಿಗಳು ವಿಲೇವಾರಿ ಮಾಡಬಹುದು ಅಷ್ಟು ನಮ್ಮ ಕೈಯಿಂದ ಆದಷ್ಟು ನಾವು ಮಾಡ್ತೀವಿ ಸರ್ ರೈತರಿಗೆ ಸಹಾಯ. ಈಗ ರೋಟೋವೇಟರ್ ಅದು ಎಷ್ಟು ಪ್ರತಿಶತ ಸಬ್ಸಿಡಿ ಇದೆ ಎಲ್ಲ ರೈತರಿಗೆ ಅದು? ಸರ್, ಇವಾಗ ಓಸರ್ತಿ 50% ಎಷ್ಟದಲ್ಲಿ ಕೊಟ್ಟಿದ್ರು ಸರ್. ಹಂಗಾಗಿ ಸರ್ ಈ ಸಲ ಅಷ್ಟೇ 50% ಇದೆ. ಈ ಸರ್ತಿ ಏನು ಹೇಳಕ್ ಆಗಿಲ್ಲ ಸರ್. ಇನ್ನು ಗೈಡ್ಲೈನ್ಸ್ ಬಂದಿಲ್ಲ? ಇನ್ನ ಬಂದಿಲ್ಲ ಸರ್. ಇನ್ನ ವಿಶೇಷವಾಗಿ ಕೃಷಿ ಯಂತ್ರಧಾರಿ ಯೋಜನೆ ಅಡಿ ಕಸ್ಟಮ್ ಹೈರಿಂಗ್ ಸೆಂಟರ್ ಗಳು ಇದಾವೆ ನಿಮ್ಮ ಚಂದ್ರಬಂಡ ಹೋಬಳಿಯಲ್ಲಿ? ಬರುತ್ತಲ್ಲ ಕಸ್ಟಮ್ ಹೈರಿಂಗ್ ಸೆಂಟರ್? ಸರ್, ಇಲ್ಲಿ ಚಂದ್ರಬಂಡ ಹೋಬಳಿ ವ್ಯಾಪ್ತಿನಲ್ಲಿ ಬರುತ್ತೆ ಸರ್. ಶ್ರೀ ಮಂಜುನಾಥ ವೀರೇಂದ್ರ ಸ್ವಾಮಿ ಹೆಗಡೆ ಅವ್ರದ್ದು PHSC ಸೆಂಟರ್ ಇದೆ ಸರ್ ಇಲ್ಲಿ ಚಂದ್ರಬಂಡ ಹೋಬಳಿ ವ್ಯಾಪ್ತಿನಲ್ಲಿ. ಈ ಹೋಬಳಿ ಇದರಲ್ಲಿ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಗಳು ಸಿಗ್ತವೆ ಸರ್. ರೈತರಿಗೆ ಬೇಕಾದಂತ ಎಲ್ಲ ಒಂದು ಪರಿಕರಗಳು, ಸಿಂಪರಣ ಯಂತ್ರಗಳು, ಆಮೇಲೆ ಉಳುಮೆ ಮಾಡತಕ್ಕಂತ ಎಲ್ಲಾ ಪರಿಕರಗಳು ಸಿಗ್ತಾ ಇದ್ದಾವೆ ಬಾಡಿಗೆಗೆ. ಬಿತ್ತನೆಯಿಂದ ಹಿಡಿದು ಹಾರ್ವೆಸ್ಟಿಂಗ್ ಕಟಾವು ಮಾಡುವ ಹಂತದಲ್ಲಿ ಯಾವ್ಯಾವ ಯಂತ್ರಗಳನ್ನ ಬಳಕೆ ಮಾಡಬಹುದು ಅದರಲ್ಲಿ ಸಿಗ್ತೈತೆ ಸರ್ ಬಾಡಿಗೆ ಆಧಾರದ ಮೇಲೆ. ಹೇಗೆ ಅದು ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ಉಪಯೋಗ ತಗೋತಾ ಇದ್ದಾರೆ ರೈತರು? ಈ ಹೋಬಳಿ ವ್ಯಾಪ್ತಿನಲ್ಲಿ ಎಲ್ಲ ರೈತರು ಇದ್ರದ್ದು ಅನುಕೂಲತೆ ಪಡೆದುಕೊಳ್ತಾ ಇದಾರೆ ಸರ್. ಅದಕ್ಕೆ ಒಂದು ಒಂದು ದಿನಕ್ಕೆ 1 ಗಂಟೆಗೆ ಅಂತಂದು ಬ್ಯಾಟರಿಯ ಮೇಲೆ ಡಿಪೆಂಡ್ ಆಗಿ ಚಾರ್ಜಸ್ ಮಾಡಲಾಗುತ್ತೆ ಸರ್. ಒಟ್ಟಾರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನಿಮ್ಮ ಒಂದು ಹೋಬಳಿ ಚಂದ್ರಬಂಡ ಹೋಬಳಿ ಭಾಗದ ರೈತರಿಗೆ? ಈ ಸದ್ಯ ನೋಡ್ರಿ ಹತ್ತಿ ಬೆಳೆ ಇದೆ, ತೊಗರಿ ಇದೆ ನಿಮ್ ಭಾಗದಲ್ಲಿ, ಭತ್ತ ನಾಟಿ ಆಗ್ತಾ ಇದೆ, ಬೇರೆ ಹೆಚ್ಚಿನ ಭಾಗದಲ್ಲಿ ತರಕಾರಿ ಸಹ ಅಲ್ಲಲ್ಲಿ ನಾವು ಚಂದ್ರಬಂಡ ಹೋಬಳಿಯಲ್ಲೆಲ್ಲ ನೋಡಬಹುದು. ಈ ಒಂದು ಸಂದರ್ಭದಲ್ಲಿ ತಾವು ಕೃಷಿ ತಜ್ಞರಾಗಿ, ಕೃಷಿ ರೈತ ಸಂಪರ್ಕ ಕೇಂದ್ರದ ಮುಖ್ಯಸ್ಥರಾಗಿ ರೈತರಿಗೆ ಏನು ಸಲಹೆಯನ್ನ ಕೊಡ್ತೀರಿ? ಸರ್, ನಾವು ರೈತರಿಗೆ ಹೇಳೋದು ಏನಂತಂದ್ರೆ ಸರ್, ಈ ಒಂದು ಎಲ್ಲ ಬಿತ್ತನೆ ಕಾರ್ಯಕ್ರಮಗಳೆಲ್ಲ ಮುಗಿದಿದ್ದೇವೆ. ಎಲ್ಲ ರೈತರು ಇವಾಗ ಸ್ಪ್ರೇಯಿಂಗ್ ಸಿಂಪರಣೆಯನ್ನ ಇದ್ ಮಾಡ್ಕೊಳ್ತಾರೆ. ಸಿಂಪರಣೆ ಟೈಮ್ ನಲ್ಲಿ ಮುಖ್ಯವಾಗಿ ರೈತರು ತಮ್ಮ ಒಂದು ಸೇಫ್ಟಿಯನ್ನ ಇದ್ ಮಾಡ್ಕೊಂಡ್ರೆ ಸ್ವಲ್ಪ ಅನುಕೂಲ ಆಗ್ತೈತೆ. ಯಾಕಂತಂದ್ರೆ ನಾವು ಒಬ್ಬರೇ ಸ್ಪ್ರೇ ಮಾಡೋದಲ್ಲ, ನಮ್ಮ ಹಿಂದೆ ನಮ್ದೊಂದು ಫ್ಯಾಮಿಲಿ ಸಮೇತ ಇರುತ್ತೆ ಅದ್ರ ಜೊತೆ. ಹಂಗಾಗಿ ಎಲ್ಲ ರೈತರು ಒಂದು ಮುಖಕ್ಕೆ ಒಂದು ಮಾಸ್ಕ್ ಧರಿಸುವುದಾಗ್ಲಿ, ಮತ್ತೆ ಸ್ಪ್ರೇಯಿಂಗ್ ಮಾಡೋದ್ ಟೈಮ್ ನಲ್ಲಿ ಗುಟ್ಕಾ ಪಾನ್ ಪರಾಗ ಅಂತವನ್ನೆಲ್ಲ ತಿನ್ನೋದಾದ್ರಾಗ್ಲಿ, ಮೈನೆಲ್ಲ ನಮ್ಮ ಮೈ ಇದು ಬಾಡಿನೆಲ್ಲ ಕವರ್ ಮಾಡ್ಕೊಂಡ್ಬಿಟ್ಟು ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಅನುಕೂಲ ಸರ್. ಆದಷ್ಟು ಮುಂಜಾನೆ ಮತ್ತು ಸಾಯಂಕಾಲ ಹೊತ್ತಲ್ಲಿ ಸಿಂಪರಣೆ ಮಾಡೋದು ಒಳ್ಳೇದು. ಗಾಳಿ ಇದ್ದಾಗ ಸಿಂಪರಣೆಯನ್ನ ಮಾಡಬಾರ್ದು ರೈತರು. ವಿಶೇಷವಾಗಿ ನಿಮ್ಮ ಹೋಬಳಿಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಏನು ಬೆಳೆ ಬಿತ್ತನೆ ಹೋಗ್ತಾರೆ ರೈತರು? ಸರ್, ಇವಾಗ ಮೇಜರ್ ಆಗಿ ಹತ್ತಿ ಬಂದಿರೋದ್ರಿಂದ ಸರ್ ಇದು ಡಿಸೆಂಬರ್ ತನಕನೂ ಬರುತ್ತೆ ಸರ್ ಮೇಜರ್ ಆಗಿ. ಹಾಗಾಗಿ ಶೇಂಗಾ ಬರುತ್ತೆ ಸರ್ ನಮ್ಗೆ. ಶೇಂಗಾ ಮತ್ತೆ ಕಡಲೆ ಏರಿಯ ಜೋಳ ಬಿತ್ತನೆ ಮಾಡ್ತಾರೆ ಸರ್ ರೈತರು. ಈಗ ಮುಂಗಾರು ಬೆಳೆ ನಿಮ್ಮ ಒಂದು ಹೋಬಳಿ ವ್ಯಾಪ್ತಿಯಲ್ಲಿ ಎಷ್ಟು ಪ್ರತಿಶತ ಬಿತ್ತನೆ ಆಗಿದೆ ಅಂತ ಹೇಳ್ತೀರಿ? ಅಂದಾಜು ಎಲ್ಲ ನಿಮ್ ಟಾರ್ಗೆಟ್ ಎಷ್ಟು ಇತ್ತು ಅಷ್ಟು ಬಿತ್ತನೆ ಆಯ್ತಂತೀರಾ? ಹೇಗೆ? ನಮ್ದು 13,000 ಬಿತ್ತನೆ ಆಗಿದೆ ಸರ್. ಆಗಿದೆ. ಮೇಜರ್ ಮುಖ್ಯವಾದಂತ ಬೆಳೆ ಹತ್ತಿ ಮತ್ತು ಭತ್ತ. ತೊಗರಿ ಹೇಗೆ ಅನ್ಸತ್ತೆ ಈ ಸಲ ರೈತರು ತೊಗರಿ ಬೆಳೆಗೆ ಹೇಗ್ ಮಾಡಿದ್ದಾರೆ? ತೊಗರಿ ಬೆಳೆಗೆ ಎಲ್ಲರೂ ಚೇಂಜ್ ಮಾಡಿ ಹತ್ತಿಗೆ ಬಂದ್ಬಿಟ್ಟಿದ್ದಾರೆ ಸರ್. ಹೋದ ವರ್ಷ ಹತ್ತಿ ರೇಟ್ ಜಾಸ್ತಿ ಬಂದಿರೋದ್ರಿಂದ ಪ್ರತಿ ಕ್ವಿಂಟಲ್ಗೆ ಒಬ್ಬೊಬ್ರು 15,000-18,000 ತನನು ಕೊಟ್ಟಿದ್ದಾರೆ. ಹಂಗಾಗಿ ಎಲ್ಲರೂ ತೊಗರಿ ಬೆಳೆಯಿಂದ ಹತ್ತಿ ಬೆಳೆಗೆ ಶಿಫ್ಟ್ ಆಗಿದ್ದಾರೆ. ಒಳ್ಳೇದು ತ್ರಿವೇಣಿ ಅವರೇ, ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಹೋಬಳಿ ವ್ಯಾಪ್ತಿಯಲ್ಲಿ ಚೆನ್ನಾಗಿ ಮಳೆ ಆಗಲಿ, ರೈತರಿಗೆ ಸದಾಕಾಲ ರೈತ ಸಂಪರ್ಕ ಕೇಂದ್ರದ ಒಳ್ಳೆಯ ಸಲಹೆ ಸೂಚನೆಗಳು ಸಿಗ್ತಾ ಇರಲಿ, ಮತ್ತು ರೈತರಿಗೆ ಬೇಕಾದಂತಹ ಕೃಷಿ ಪರಿಕರಗಳು ಕೊಡ್ತಕ್ಕಂತ ವ್ಯವಸ್ಥೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ರೈತ ಸಂಪರ್ಕ ಕೇಂದ್ರದಿಂದ ಆಗಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಳ್ಳೋದಕ್ಕೆ ಧನ್ಯವಾದಗಳು ತಮ್ಮ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇದುವರೆಗೂ ಕಿಸಾನ್ ಸಮ್ಮಾನ್ ನಿಧಿ ಇಕೆವೈಸಿ ಮತ್ತು ಚಂದ್ರಬಂಡ ಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಮತ್ತು ರೈತ ಸಂಪರ್ಕ ಕೇಂದ್ರದ ಕಾರ್ಯಚಟುವಟಿಕೆ ಕುರಿತು ಕೃಷಿ ಅಧಿಕಾರಿಗಳಾದ ಶ್ರೀಮತಿ ತ್ರಿವೇಣಿ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಈಗ ಕೇಳಿ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆಯ ದರಗಳು. ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಮಟ್ಟದಲ್ಲಿ. ಕಡಲೆಕಾಳು ಕನಿಷ್ಠ ಹಾಗೂ ಗರಿಷ್ಠ 4,177, ಹತ್ತಿ ಹೈಬ್ರಿಡ್ 44, 10,000-11,500, ಹೆಸರುಕಾಳು